ಇದು ಆಕಾಶವಾಣಿಯ ಕಲಬುರಗಿ ಕೇಂದ್ರ. ಸಮಯ 6:50. ನಮ್ಮ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿ. ನಮ್ಮ ಇವತ್ತಿನ ಕೃಷ್ಣರಂಗದೊಳಗ ಮೊದಲಿಗೆ ನಿತ್ಯ ಮೇಘ ಸಂದೇಶ, ಆನಂತರ ತಜ್ಞವಾಣಿಯಲ್ಲಿ ಹಸು ಮತ್ತು ಎಮ್ಮೆಗಳಲ್ಲಿ ಉಣ್ಣೆಗಳ ಸಮಸ್ಯೆ ಮತ್ತು ಹತೋಟಿ ಕ್ರಮ, ಈ ಕುರಿತು ಡಾ ಕೃಷ್ಣಮೂರ್ತಿ ಸಿಎಂ ಅವರೊಂದಿಗೆ ಸಂದರ್ಶನ ಕೇಳುವಿರಿ, ಮತ್ತು ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು ಮೂಡಿ ಬರ್ತಾವ. ಮಾಶಾಳದ ಮಲ್ಲಪ್ಪ ದಾಯಗೋಡಿ ಹಾಗೂ ಸಂಘಟಗಳಿಂದ ಮೈಲಾರಲಿಂಗನ ಪದಗಳನ್ನು ಕೇಳ್ತೀರಿ. ಈಗ ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ, ಆನಂತರ ನಿತ್ಯ ಮೇಘ ಸಂದೇಶ ಮೂಡಿ ಬರ್ತದೆ. ಪುರುಷರಿಗೆ ಬೇಕಾಗುವ ಬೆಸ್ಟ್ ಕ್ವಾಲಿಟಿ ಹಾಗೂ ಪ್ರೀಮಿಯಂ ಕ್ವಾಲಿಟಿ ಬಟ್ಟೆಗಳ ಏಕೈಕ ಮಳಿಗೆ ಸೋಲಾಪುರ್ನ ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ತಿಲಕ್ ಚೌಕ್, ಸೋಲಾಪುರ್. ಸೂಟಿಂಗ್, ಶರ್ಟಿಂಗ್, ಲೆನಿನ್ ಖಾದಿ, ಕಾಟನ್ ಖಾದಿ, ಸಿಲ್ಕ್ ಮತ್ತು ಸ್ಪೆಷಲ್ ವೈಟ್ಗೋಸ್ಕರ ಬೇರೆ ಸೆಕ್ಷನ್ ಹೊಂದಿದೆ. ಮದುವೆ ಬಟ್ಟೆ ಖರೀದಿಗೆ ಮಾಡಿಯದೇ ಒಮ್ಮೆ ಬನ್ನಿ. ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ತಿಲಕ್ ಚೌಕ್, ಸೋಲಾಪುರ್. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ವಿಜಯಪುರ, ಕೊಪ್ಪಳ, ಬಳ್ಳಾರಿ ಈ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 45%. ಬೀದರ್ ಜಿಲ್ಲೆಯೊಳಗ 30%. ರಾಯಚೂರು ಜಿಲ್ಲೆಯೊಳಗ 60%. ಯಾದಗಿರಿ ಜಿಲ್ಲೆಯೊಳಗ 55%. ಬಾಗಲಕೋಟೆ ಜಿಲ್ಲೆಯೊಳಗ ಮತ್ತ ಝೈರಾಬಾದ್ ತಾಲೂಕಿನೊಳಗ 40%, ಮತ್ತ ನೆರೆಯ ಸೊಲ್ಲಾಪುರ ಜಿಲ್ಲೆಯೊಳಗ 35% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಎಲ್ಲ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡಿದುಕೊಂಡು ಚದುರಿದಂಗ ಮಳೆ ಆಗಬಹುದು. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ಮಾಡಬಹುದಾಗಿದ. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದು. ಈ ಸಂಗತಿಗಳನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ತಜ್ಞವಾಣಿ ಎಲ್ಲ ರೈತ ಬಂದರಿಗೂ ನಮಸ್ಕಾರ. ಇನ್ನೇನು ಜೊತೆಗೆ ಬೀದರ್ನೊಳಗಿರುವಂತಹ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಪರೋಪಜೀವಿ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾ ಕೃಷ್ಣಮೂರ್ತಿ ಸಿಎಂ ಅವರನ್ನ ಮಾತಾಡಿಸಿ ಹಸು ಮತ್ತು ಎಮ್ಮೆಗಳೊಳಗ ಉಣ್ಣೆಗಳ ಪುಟಳ ಯಾವ ರೀತಿ ಇರ್ತದೆ ಮತ್ತು ಅವುಗಳ ಹತೋಟಿ ಕ್ರಮಗಳನ್ನ ಯಾವ ರೀತಿ ಕೈಗೊಳ್ಳಬೇಕು ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋಣ. ನಮಸ್ಕಾರ ಕೃಷ್ಣಮೂರ್ತಿ ಅವರ. ನಮಸ್ಕಾರ. ಸರಿಗೆ ಹಸು ಮತ್ತು ಎಮ್ಮೆಗಳೊಳಗ ಈ ಉಣ್ಣೆಗಳನ್ನು ಉಪಟಾಳ ಆಗ್ತದೆ, ಅವುಗಳ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲು ಈ ಉಣ್ಣೆಗಳು ಅಂತಂದ್ರೆ ಯಾವಕ್ಕೆ ಅಂತೀವಿ ಮತ್ತು ಅವುಗಳಿಂದ ಪ್ರಾಣಿಗಳಿಗೆ ಯಾವ ರೀತಿ ತೊಂದರೆಗಳು ಆಗ್ತವಂತೆ? ಉಣ್ಣೆಗಳಂತಂದ್ರೆ 4 ಜೊತೆ ಕಾಲುಗಳಿರುವಂತ ಕೀಟ ಪ್ರಭೇದಗಳು. ಸಾಮಾನ್ಯವಾಗಿ ಇವು ಪ್ರಾಣಿಗಳ ಹೊರ ಮೇಲ್ಭಾಗದಲ್ಲಿ ವಾಸ ಮಾಡುವಂತ ಪರೋಪಜೀವಿಗಳು. ಸೊ ಇವುಗಳಿಂದ ಸುಮಾರು ತೊಂದರೆಗಳು ಉತ್ಪತ್ತಿ ಆಗ್ತವೆ. ಏನಪ್ಪಾ ಅಂತಂದ್ರೆ ಇವು ಸಾಮಾನ್ಯವಾಗಿ ರಕ್ತವನ್ನ ಹೀರ್ತಾ ಇರ್ತವೆ, ಇದರಿಂದ ರಕ್ತಹೀನತೆ ಆಗುತ್ತೆ, ಆಮೇಲೆ ಕುಂಠಿತ ಬೆಳವಣಿಗೆ ಆಗುತ್ತೆ, ಹಾಲು ಮತ್ತೆ ತುಪ್ಪಟ ಮತ್ತೆ ಮಾಂಸದ ಉತ್ಪಾದನೆ ಕಡಿಮೆ ಆಗಬಹುದು. ಈ ಉಣ್ಣೆಗಳು ಕಚ್ಚೋದ್ರಿಂದ ಅಥವಾ ಮೈ ಮೇಲೆ ಇರೋದ್ರಿಂದ ಆ ಪ್ರಾಣಿಗಳು ಸಹನೆ ಕಳ್ಕೊಳ್ತವೆ, ಯಾವಾಗ್ಲೂ ಮೈಯನ್ನ ಕೆರೆದುಕೊಳ್ಳುತ್ತಾ ಆ ಉಣ್ಣೆಗಳನ್ನ ಕಿರಿಕಿರಿ ಆಗುತ್ತೆ, ಆ ಉಣ್ಣೆಗಳನ್ನ ಮೈ ಮೇಲಿಂದ ಕೆಡುವುದಕ್ಕೆ ಪ್ರಯತ್ನ ಮಾಡ್ತಾ ಇರ್ತವೆ. ಸೊ ಈಗ ಮಾಡೋದ್ರಿಂದ ಮೇಯೋದ್ರ ಬಗ್ಗೆ ಗಮನವನ್ನ ಹರಿಸದೆ ಬೆಳವಣಿಗೆ ಕುಂಠಿತ ಆಗುತ್ತೆ. ಅಂದ್ರೆ ಮೇವು ತಿನ್ನೋದ್ರ ಕಡೆ ಲಕ್ಷ್ಯ ಕಡಿಮೆ ಆಗಿ ಅವುಗಳ ಕುಂಠಿತ ಬೆಳವಣಿಗೆ ಆಗ್ತಂತ ಬೆಳವಣಿಗೆ ಆಗುತ್ತೆ. ಕೆಲವು ಸಲ ವಿಷವಸ್ತುಗಳು ಸಹ ಈ ಉಣ್ಣೆಗಳು ಕಚ್ಚಿದಾಗ ದೇಹಕ್ಕೆ ಚರ್ಮದ ಮುಖಾಂತರ ಸೇರಿಕೊಂಡು ವಿಷಬಾಧೆ ಉಂಟಾಗಬಹುದು. ಹಾಗೇನೆ ನರದೌಲ್ಬರ್ಯನ್ನು ಉಂಟಾಗಿ ಹಿಂಭಾಗ ಬಿದ್ದೋಗೋದು ಅಂತ ಹೇಳ್ತೀವಿ ನಾವು, ಅದನ್ನ ಪಾರ್ಶ್ವವಾಯು ಅಥವಾ ಲಕ್ವಾ ಅಂತಾನು ಹೇಳ್ಬೋದು. ಪ್ರಾಣಿಗಳಲ್ಲೂ ಸಹ ಇದು ಆಗುತ್ತೆ. ಕೆಲವು ಸರಿ ಉಣ್ಣೆಗಳು ಕಚ್ಚೋದ್ರಿಂದನೂ ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಸರಾಸರಿಯಾಗಿ ಒಂದು ಉಣ್ಣೆ ಒಂದು ದಿನಕ್ಕೆ 0.5 ಮಿಲಿಲೀಟರ್ ಇಂದ 2 ಮಿಲಿಲೀಟರ್ ಅಷ್ಟು ರಕ್ತವನ್ನ ಹೀರ್ಬೋದು. ಒಂದು ಉಣ್ಣೆ 0.5 ಮಿಲಿಲೀಟರ್ ಇಂದ 2 ಮಿಲಿಲೀಟರ್. ಯಾಕಂದ್ರೆ ಸರ್, ನಾವು ಸಾಕಷ್ಟು ಸಲ ನೋಡ್ತೀವಿ, ಸಾಕಷ್ಟು ಉಣ್ಣೆಗಳು ಈ ಹಸು ಅಥವಾ ಎಮ್ಮೆಗಳ ಮೈ ಮೇಲೆ ಕೂತಿರ್ತವೆ, ಅಂತಂದ್ರೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ರಕ್ತ ಇರ್ತಾವ ಅಂದಂಗಾತ್ರೆ. ಹೌದು, ಹೀಗೆ ಒಂದು ಸಂಶೋಧನೆ ಪ್ರಕಾರ ಸುಮಾರು 500 ಉಣ್ಣೆಗಳು ಒಂದು ಕರುವಿನ ಮೇಲೆ ಇದ್ರೆ ಆ ಕರುವಿನ ರಕ್ತವನ್ನೆಲ್ಲ ಹೀರಿ ಅದನ್ನ ಸಾವನ್ನ ಉಂಟು ಮಾಡಬಹುದು ಅಂತ ಸಾಬೀತಾಗಿದೆ. ಸೊ ಹಾಗಾಗಿ ನೀವೇ ಊಹೆ ಮಾಡ್ಕೊಳ್ಳಿ ನಿಮ್ಮ ದನಕರುಗಳಲ್ಲಿ ಎಷ್ಟೊಂದು ಉಣ್ಣೆಗಳಿರುತ್ತೆ ಅಂತ. ಆದ್ರಿಂದ ಅವುಗಳ ಸೂಕ್ತ ಹತೋಟಿ ಕ್ರಮಗಳ ಬಗ್ಗೆ ನಾವು ಗಮನ ಹರಿಸಬೇಕು. ಕೆಲವು ದನಕರುಗಳಲ್ಲಿ ಕಿವಿ, ಕತ್ತು ಮತ್ತೆ ಕೆಚ್ಚಲಿನ ಸುತ್ತಮುತ್ತ ಬಹಳ ಹೆಚ್ಚು ಉಣ್ಣೆಗಳು ಅಂಟಿಕೊಂಡು ರಕ್ತನ ಹೀರ್ತಾ ಇರ್ತವೆ. ಆ ಉಣ್ಣೆಗಳು ರಕ್ತ ಹೀರಿ ಬಿಟ್ಟೋಗಿರುವಂತ ಜಾಗಗಳು ನೊಣಗಳ ಆಕರ್ಷಣೆ ಮಾಡ್ತವೆ. ಆ ನೊಣಗಳಿಂದ ಆಕರ್ಷಣೆ ಮಾಡಿದಾಗ ಅಲ್ಲಿ ಗಾಯಗಳು ಉಂಟಾಗಿ ಅಲ್ಲಿ ಹುಳುಗಳಾಗುವಂತ ಸಂಬಂಧನೂ ಇರುತ್ತೆ. ಹಾಗೆ ಈ ಸಣ್ಣ ಕುರಿಮರಿಗಳಲ್ಲಿ ಈ ರೀತಿ ಕಚ್ಚಿದಂತ ಜಾಗದಲ್ಲಿ ಕೀವು ತುಂಬಿಕೊಂಡು ಸೊ ಆ ಕೀವು ಮತ್ತೆ ಗಾಯ ಉಲ್ಬಣ ಆಗುವಂತ ಸಂಭವನೂ ಜಾಸ್ತಿ ಇರುತ್ತೆ. ಅದಕ್ಕೆ ಟಿಕ್ ಪೈಯಮಿ ಅಂತಾನೂ ಕರೀತಾರೆ. ಇದಲ್ಲದೆ ಉಣ್ಣೆಗಳಿಂದ ಸುಮಾರು ಮಾರಣಾಂತಿಕ ರೋಗಗಳನ್ನು ಹರಡ್ತವೆ. ಅವ್ಯಾವಪ್ಪ ಅಂದ್ರೆ ಬ್ಯಾಕ್ಟೀರಿಯಾದಿಂದ ಸುಮಾರು ರೋಗಗಳು ಹರಡುತ್ತವೆ. ಉದಾಹರಣೆಗೆ ನೆರಡಿ ರೋಗನೂ ಹರಡುವಂತ ಚಾನ್ಸಸ್ ಇರುತ್ತೆ. ಮಂಗನ ಕಾಯಿಲೆ ಅನ್ನೋದು ಈ ಶಿವಮೊಗ್ಗ ಭಾಗದಲ್ಲಿ ಒಂದು ಮಂಗನ ಕಾಯಿಲೆ ಅಂತ ಮನುಷ್ಯರಿಗೂ ಬರುತ್ತೆ. ಸೊ ಅದು ಒಂದು ಪ್ರಮುಖವಾದ ಒಂದು ಕಾಯಿಲೆ. ಹಾಗೆ ಏಕಾಣು ಜೀವಿಗಳು ಅಂತ ಪ್ರೋಟೋಸೋವಾ ಅಂತ ಹೇಳ್ತೀವಿ, ಅದರಲ್ಲಿ ಕೆಂಪು ಮೂತ್ರ ರೋಗ ಮತ್ತೆ ಪ್ರಾಣಿಗಳ ಮಲೇರಿಯಾ ಅಂತ ಹೇಳ್ತೀವಿ, ತೈಲೇರಿಯಾ ಅಂತ ಡಿಸೀಸ್ ಬರುತ್ತೆ, ಮತ್ತೆ ಅನಪ್ಲಾಸ್ಮಾ ಅಂತ ಒಂದು ಮೂರು ಪ್ರಮುಖವಾದ ಕಾಯಿಲೆಗಳನ್ನ ಈ ಉಣ್ಣೆಗಳು ಹರಡುತ್ತೆ. ಡಾಕ್ಟರ್, ಹೆಂಗಂತಂದ್ರೆ ಈ ಉಣ್ಣೆಗಳ ಜೀವನ ಕ್ರಮ ಹೆಂಗದ ಅಂತ ತಿಳಿಸಿಕೊಟ್ಟ ನಮ್ಮ ರೈತರಿಗೆ ಒಂದು ಅನುಕೂಲ ಆಗ್ತದೆ. ನೋಡಿ ಶ್ರೋತೃಗಳೇ, ಈ ಉಣ್ಣೆಗಳಲ್ಲಿ ಹಲವು ಪ್ರಭೇದಗಳಿರುತ್ತೆ. ಅದರಲ್ಲಿ ಸರಾಸರಿಯಾಗಿ 1,000 ರಿಂದ 2,000 ಮೊಟ್ಟೆಗಳನ್ನ ಇವು ಗುಂಪು ಗುಂಪಾಗಿ ಗೊಂಚಲಿನಲ್ಲಿ ಇಡ್ತವೆ. ಸಾಮಾನ್ಯವಾಗಿ ಬಿಸಿಲು ಮತ್ತು ಮಳೆಯಿಂದ ರಕ್ಷಣೆ ಇರುವಂತ ಜಾಗಗಳಲ್ಲಿ ಇವು ಹೆಚ್ಚು ಮೊಟ್ಟೆ ಇಡ್ತವೆ. ಅವು ಯಾವಪ್ಪ ಅಂದ್ರೆ ದನದ ಕೊಟ್ಟಿಗೆಯಲ್ಲಿರುವಂತ ಗೋಡೆಗಳಲ್ಲಿರುವಂತ ಬಿರುಕುಗಳು, ಸಂಧಿಗೊಂದಿಗಳು, ಕೊರಕಲುಗಳು, ಮೇವು ಹಾಕುವಂತ ಗೇಣಿ ಅಥವಾ ಗೋಂದಿಗೆ, ಮರ ಮುಟ್ಟುಗಳ ಮೇಲೆ ಅಥವಾ ಸಣ್ಣ ಪುಟ್ಟ ಕಲ್ಲುಗಳ ಕೆಳಗಡೆ ಅಥವಾ ನೆಲದಲ್ಲಿ ಬಿಟ್ಟಿರುವಂತ ಬಿರುಕುಗಳಲ್ಲಿ ಸಾಮಾನ್ಯವಾಗಿ ಇವು ಗೊಂಚಲಲ್ಲಿ ಮೊಟ್ಟೆಗಳನ್ನ ಇಡ್ತವೆ. ಈ ಮೊಟ್ಟೆಗಳು ಕೆಲವು ದಿನಗಳಾದ್ಮೇಲೆ ಒಡೆದು ಮರಿಗಳಾಗಿ ಲಾರ್ವಾಗಳಾಗಿ ಹೊರಬರ್ತವೆ. ಈ ಲಾರ್ವಾಗಳು ಹಸುವಿನಿಂದ ಯಾವುದೇ ಪ್ರಾಣಿಗಳು ಸಿಕ್ಲಿ, ಆ ಕೊಟ್ಟಿಗೆನಲ್ಲಿ ಯಾವ ಪ್ರಾಣಿಗಳು ಇರ್ತವೋ ಅವುಗಳ ಮೈ ಮೇಲೆ ಹಾಕಿ 2 ರಿಂದ 3 ದಿನ ರಕ್ತಗಳನ್ನು ಹೀರಿ ಅದಾದ್ಮೇಲೆ ಕೆಳಗಡೆ ಬಿದ್ದೋಗುತ್ತೆ. ಅಂದ್ರೆ ಇವೇ ಪ್ರಾಣಿ ಬೇಕಂತೇನಿಲ್ಲ, ಅವಕ್ಕೆ ಯಾವ ಪ್ರಾಣಿ ಬೇಕಾದ್ರೂ ಇರಬಹುದು. ಸಣ್ಣ ಪುಟ್ಟದ್ದು ಈಗ ಹಾಲು ಕುಡಿಯುವಂತ ಮರಿಗಳನ್ನ ನೀವು ಕೊಟ್ಟಿಗೆನಲ್ಲೇ ಬಿಟ್ಟೋಗಿರ್ತೀರಿ. ಸೊ ಆ ಮರಿಗಳ ಮೇಲೆ ಅವು ಹೋಗಿ ಕುತ್ಕೊಂಡು 2-3 ದಿನ ಅವು ರಕ್ತವನ್ನು ಹೀರಿ ಕೆಳಗಡೆ ಬಿದ್ದು ಕೋಶಗಳಾಗಿ ಪರಿವರ್ತನೆ ಆಗುತ್ತೆ. ಇನ್ನೊಂದು ಹಂತ, ಆ ಕೋಶಗಳು ಮತ್ತೆ ಬೇರೆ ಯಾವ್ದಾದ್ರು ಪ್ರಾಣಿಗಳನ್ನ ಕೊಟ್ಟಿಗೆನಲ್ಲೇ ಇರುವಂತಹ ಪ್ರಾಣಿಗಳ ಮೇಲೆ ಮತ್ತೆ ಅವು ರಕ್ತವನ್ನು ಹೀರಿ ಮತ್ತೆ 3-4 ದಿನ ಆದ್ಮೇಲೆ ಪ್ರೌಢಾವಸ್ಥೆಗೆ ತಲುಪ್ತವೆ. ಆ ಪ್ರೌಢಾವಸ್ಥೆಗೆ ತಲುಪದ್ಮೇಲೆ ಅವು ಗಂಡು ಮತ್ತು ಹೆಣ್ಣು ಅಂತ ಮಾರ್ಪಾಟಾಗಿ ಗಂಡು ಮತ್ತು ಹೆಣ್ಣು ಎರಡು ಮಿಲನ ಆಗಿ ಮತ್ತೆ ಹೆಣ್ಣು ಮೊಟ್ಟೆ ಇಡೋದಕ್ಕೆ ಶುರುವಾಗುತ್ತೆ. ಆ ಮೊಟ್ಟೆ ಇಡಬೇಕು ಅಂತಂದ್ರೆ ರಕ್ತವನ್ನ ಹೀರ್ಲೇಬೇಕು. ಯಾವುದೇ ಪ್ರಾಣಿ ಆಗ್ಬಹುದು, ಹಸು ಆಗ್ಬಹುದು, ಕುರಿ ಆಗ್ಬಹುದು, ಮೇಕೆ ಆಗ್ಬಹುದು, ಯಾವ್ದು ಸಿಕ್ಕಿಲ್ಲ ಅಂದ್ರೆ ಮನುಷ್ಯರಿಗೂ ಕಚ್ಚುವಂತ ಚಾನ್ಸಸ್ ಇದೆ. ಅಂದ್ರೆ ಮನುಷ್ಯರಿಗೂ ಅಟ್ಯಾಕ್ ಮಾಡ್ತಾರೆ. ಹೌದು, ಈಗ ಇಲ್ಲಿ ಮಂಗನ ಕಾಯಿಲೆ ಅಂತ ಬರುವಂತ ಕಾಯಿಲೆ ಶಿವಮೊಗ್ಗದಲ್ಲಿ, ಸೊ ಅದು ಪ್ರಾಣಿಗಳಿಂದ ಮನುಷ್ಯರಿಗೂ ಬಂದು ಮನುಷ್ಯರು ಕಚ್ಚಿ ಮನುಷ್ಯರಲ್ಲಿ ಅದು ರೋಗ ಜಾಸ್ತಿ ಇದೆ, ಮಂಗನ ಕಾಯಿಲೆ ಅನ್ನೋದು. ಸೊ ಹಾಗಾಗಿ ಹೆಣ್ಣು ಉಣ್ಣೆ 3-4 ದಿನ ರಕ್ತವನ್ನು ಹೀರಿದ್ಮೇಲೆ ಕೆಳಗಡೆ ಬಿದ್ದೋಗುತ್ತೆ. ಕೆಳಗಡೆ ಬಿದ್ದು ನೆಲದಲ್ಲಿ ಸಂಧಿ ಗೊಂದಿಗಳಲ್ಲಿ, ಕೊರಕಲುಗಳಲ್ಲಿ, ಬಿರುಕುಗಳಲ್ಲಿ ಅವು ಮೊಟ್ಟೆ ಇಟ್ಬಿಟ್ಟು ಸತ್ತೋಗುತ್ತೆ. ಆ ಮೊಟ್ಟೆಗಳು ಮತ್ತೆ ಒಡೆದು ಲಾರ್ವಾಗಳಾಗಿ ಮತ್ತೆ ಕೋಶಗಳಾಗಿ ಮತ್ತೆ ಪ್ರೌಢಾವಸ್ಥೆಗೆ ಬರ್ತವೆ. ಇದು ಜೀವನ ಕ್ರಮ, ಹೀಗೆ ಸುತ್ತಾ ಇರುತ್ತೆ. ಈಗ ಮೈ ಮೇಲಿಂದ ಕೆಳಗಡೆ ಬೀಳೋದು, ಕೆಳಗಡೆಯಿಂದ ಮರಿಗಳು ಮತ್ತೆ ಬೆಳವಣಿಗೆ ಆಗೋದು, ಮತ್ತೆ ದೊಡ್ಡವಾಗೋದು, ಪ್ರೌಢಾವಸ್ಥೆಗೆ ಬರೋದು, ಇದು ಜೀವನ ಕ್ರಮ ನಡೀತಾ ಇದೆ. ಈ ಕ್ರಮ 1 ತಿಂಗಳಲ್ಲಿ ಮುಗಿಯುತ್ತಿದ್ದು. ಅಂದ್ರೆ ಇವುಗಳ ಜೀವಿತಾವಧಿ 1 ತಿಂಗಳ? 1 ತಿಂಗಳಲ್ಲಿ ಇದಿಷ್ಟು ಮುಗಿಯುತ್ತೆ. ಸಾಕಂದ್ರೆ ಈ ಉಣ್ಣೆಗಳೊಳಗ ಎಷ್ಟು ಪ್ರಭೇದಗಳದಾವ ಅಂತಂದ್ರೆ ಎಷ್ಟು ಪ್ರಕಾರ ಅದಾವ ಮತ್ತೆ ಯಾವ್ಯಾವ ರೋಗಗಳನ್ನ ಇವು ಹರಡ್ತಾವಂತ್ರಿ? ಈ ಉಣ್ಣೆಗಳಲ್ಲಿ ಸಾಮಾನ್ಯವಾಗಿ 2 ವಿಧ. ಒಂದು ಸಾಫ್ಟ್ ಟಿಕ್ ಅಂತ ಹೇಳ್ತೀವಿ, ಅಂದ್ರೆ ಮೃದುವಾಗಿರುವಂತಹ ಉಣ್ಣೆಗಳು. ಆ ಮೃದುವಾಗಿರುವಂತಹ ಉಣ್ಣೆಗಳು ಬರೀ ಕೋಳಿ ಮನೆಗಳಲ್ಲಿ ಮತ್ತೆ ಕೋಳಿ ಮನೆಗಳ ಸುತ್ತಮುತ್ತ ಇರುವಂತಹ ಮರಗಿಡಗಳಲ್ಲಿ, ಆಮೇಲೆ ಕೋಳಿಗಳ ಮೇಲೆ, ಆಮೇಲೆ ಪಂಜರಗಳಲ್ಲಿ ಸಾಕುವಂತಹ ಪಕ್ಷಿಗಳಲ್ಲಿ ಆಕ್ರಮಣ ಮಾಡಿ ಅವುಗಳನ್ನ ಮಾತ್ರ ಅವು ರಕ್ತ ಹೀರಿ ಅವನ್ನ ಜೀವನ ಸಾಗಿಸ್ತವೆ. ಇನ್ನೊಂದು ಪ್ರಮುಖವಾಗಿರುವಂತದ್ದು ಒರಟು ಉಣ್ಣೆ ಅಂತ ನೀವು ಸಾಮಾನ್ಯವಾಗಿ ನೋಡಿರುವಂತದ್ದು, ಎಲ್ಲಾ ಪ್ರಾಣಿಗಳ ಮೇಲೆ ಇರುವಂತದ್ದು ಒರಟು ಉಣ್ಣೆ. ಅದನ್ನ ಹಾರ್ಡ್ ಟಿಕ್ ಅಂತ ಹೇಳ್ತೀವಿ. ನೀವು ಅದನ್ನ ವಾಟ್ ಉಣ್ಣೆ ಅಂತ ಹೇಳ್ತೀರಾ. ಫುಲ್ ಗಟ್ಟಿ ಇರುತ್ತದು, ಜಲ್ದಿ ಹಿಂಗೆ ಸಾಯಿಸಿದ್ರೆ ಸಾಯೋದಿಲ್ಲ. ಹೌದು, ನೀವೆಷ್ಟೇ ಏನೇ ಮಾಡಿದ್ರು ಅದು ಸಾಯೋದಿಲ್ಲ, ಹಾಗಿರುತ್ತೆ. ಈ ಒರಟು ಉಣ್ಣೆಗಳು ಒಂದೊಂದು ಭೌಗೋಳಿಕ ಪ್ರದೇಶಕ್ಕೂ, ಒಂದೊಂದು ಪ್ರಾಂತ್ಯಕ್ಕೂ, ಒಂದೊಂದು ಪ್ರದೇಶಗಳಿಗೂ ಬದಲಾಗ್ತಾ ಹೋಗ್ತವೆ. ಸಾಮಾನ್ಯವಾಗಿ 4-5 ಪ್ರಭೇದಗಳು ನಾವು ನೋಡ್ತೀವಿ. ಅದರಲ್ಲಿ ಒಂದು ಬೂಫಿಲಸ್ ಅಂತ ಹೇಳ್ತೀವಿ. ಈ ಉಣ್ಣೆಗಳು ಹರಳಿನ ಬೀಜದಂಗಿರುತ್ತೆ. ಸೊ ಇದು ಸಾಮಾನ್ಯವಾಗಿ ಹಸು ಮತ್ತು ಎಮ್ಮೆಗಳಲ್ಲಿ ಜಾಸ್ತಿ ಕಂಡು ಬರ್ತವೆ. ಈ ಬೂಫಿಲಸ್ ಅನ್ನುವಂತ ಒಂದು ಉಣ್ಣೆ ಕೆಂಪು ಮೂತ್ರ ರೋಗ ಅಂತ ಒಂದು ಏಕಾಣು ಜೀವಿಯನ್ನ ಹರಡುತ್ತೆ. ಮಾರಣಾಂತಿಕ ಕಾಯಿಲೆ ಇದು. 2-3 ದಿನದಲ್ಲಿ ಅದಕ್ಕೆ ಚಿಕಿತ್ಸೆ ಕೊಡಿಸಲಿಲ್ಲ ಅಂತಂದ್ರೆ ಆ ಹಸುಗಳು ಸಾವನ್ನಪ್ಪುತ್ತವೆ. ರೋಗದ ಪ್ರಮುಖ ಲಕ್ಷಣ ಏನಪ್ಪ ಅಂತಂದ್ರೆ ಕಾಫಿ ಡಿಕಾಕ್ಷನ್ ಬಣ್ಣದಲ್ಲಿ ಇರುವಂತ ಮೂತ್ರ. ಮೂತ್ರದ ಬಣ್ಣ ಬದಲಾಗ್ತದೆ. ಮೂತ್ರದ ಬಣ್ಣ ಇದು ಕಾಫಿ ಡಿಕಾಕ್ಷನ್ ಬಣ್ಣ ಬರುತ್ತೆ. ಅಂದ್ರೆ ರಕ್ತ ಒಡೆದು ಮೂತ್ರದಲ್ಲಿ ಸೋರಿ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಅದು ಕಾಫಿ ಡಿಕಾಕ್ಷನ್ ಬಣ್ಣ ಬರುತ್ತೆ. ಇನ್ನೊಂದು ರಿಫೇಸೊಫಾಲಸ್ಟಿಕ್ ಅಂತ. ಸೊ ಇದು ನಾಯಿಗಳಲ್ಲಿ ಹೆಚ್ಚು ಕಂಡು ಬರ್ತವೆ. ನಾಯಿಗಳು ಇವಾಗ ಹಸುಗಳ ಜೊತೆನೆ ನೀವು ತೋಟಗಳಲ್ಲಿ ಅಥವಾ ಮೇಯೋದಕ್ಕೆ ಬಿಡ್ಬೇಕಾದ್ರೆ ಗುಂಪು ಗುಂಪಲ್ಲಿ ಇದ್ದಾಗ ನಾಯಿಗಳನ್ನ ಸಾಕ್ತಿರ್ತೀರ, ಆ ನಾಯಿಗಳಿಂದ ಹಸುಗಳನ್ನು ಬರಬಹುದು, ಹಸುಗಳಿಗೂ ಕಚ್ಚಬಹುದು. ಇನ್ನೊಂದು ಹಿಮೋಫೈಸಾಲಿಸ್ ಅಂತ ಒಂದು ಪ್ರಭೇದ. ಈ ಪ್ರಭೇದ ಹೆಚ್ಚಾಗಿ ತುಂಬಾ ಪ್ರಸಿದ್ಧಿ. ಯಾಕಪ್ಪ ಅಂತಂದ್ರೆ ಈ ಮಂಗನ ಕಾಯಿಲೆ ಅಂತ ರೋಗಾಣುವನ್ನ ವೈರಾಣುವನ್ನ ಹರಡುವಂತದ್ದು ಇದೇ ಪ್ರಮುಖವಾದ ಟಿಕ್ಕು, ಇದೇ ಪ್ರಮುಖವಾದ ಉಣ್ಣೆ. ಸೊ ಈ ಉಣ್ಣೆ ವಿಶ್ವ ಪ್ರಸಿದ್ಧಿ ಆಕ್ಚುಲಿ. ಈ ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಅಂತ ಇಂಗ್ಲಿಷ್ ಅಲ್ಲಿ ಕರೀತಾರೆ, ಅದನ್ನ ಮಂಗನ ಕಾಯಿಲೆ ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಸೊ ಇನ್ನು ಮೊದಲು ಅದು ವಿಶ್ವಕ್ಕೆ ಪರಿಚಯ ಆಯಿತು ಈ ಮಲೆನಾಡಲ್ಲಿ ಇರುವಂತಹ ಕಾಡಂಚಿನಲ್ಲಿರುವಂತ ಗ್ರಾಮ ಕ್ಯಾಸನೂರಿನಲ್ಲಿ ಈ ಕಾಯಿಲೆ ಮೊದಲು ಬಂತು. ಅದಕ್ಕೆ ಕ್ಯಾಸನೂರು ಮಂಗನ ಕಾಯಿಲೆ, ಅದಕ್ಕೆ ಮಂಗನ ಕಾಯಿಲೆ ಅಂತ ಕರೀತಾರೆ. ಈ ರೋಗಾಣುಗಳು ಮಂಗನಲ್ಲಿರ್ತವೆ. ಸೊ ಉಣ್ಣೆಗಳು ಮಂಗನ ಮೈ ಮೇಲಿದ್ದು ಈ ಪ್ರಾಣಿಗಳು ಕಾಡಂಚಿನಲ್ಲಿರುವಂತ ಗ್ರಾಮದಲ್ಲಿರುವಂತಹ ರಾಸುಗಳು ಮೇಯೋದಕ್ಕೆ ಕಾಡಂಚಿಗೆ ಹೋದಾಗ ಅಥವಾ ಕಾಡಿಗೆ ಹೋದಾಗ ಮಂಗಗಳೇನಾದ್ರು ಸತ್ತು ಬಿದ್ರೆ ಸೊ ಆ ಉಣ್ಣೆಗಳು ಈ ಜಾನುವಾರುಗಳು ಮೈ ಮೇಲೆ ಹತ್ತುತ್ತೆ. ಹತ್ತಿದಾಗ ಆ ರೋಗಾಣುಗಳು ಇರುವಂತಹ ಉಣ್ಣೆಗಳು ಊರಿಗೆ ರವಾನೆ ಆಗ್ತವೆ. ಹಸುಗಳು ಅಥವಾ ಎಮ್ಮೆಗಳು ನಾವು ಊರಿಗೆ ಹೊಡ್ಕೊಂಡ್ ಬಂದಾಗ ಆ ಉಣ್ಣೆಗಳು ಮನುಷ್ಯರಿಗೆ ಕಚ್ಚಿದ್ರೆ ಅದರಿಂದ ಮಂಗನ ಕಾಯಿಲೆ ಬರುತ್ತೆ ಅಂತ ಒಂದು ಪ್ರತೀತಿ. ಇನ್ನೊಂದು ಆಮ್ಲಿಯೋಮಾ ಅಂತ ಒಂದು ಉಣ್ಣೆಗಳು. ಇದರ ಮೈ ಮೇಲೆ ಕೆಲವು ಬಣ್ಣ ಬಣ್ಣದ ರೇಖೆಗಳಿರ್ತವೆ, ಇವು ಒಡವೆಗಳ ತರ ಮಿಂಚ್ತಾ ಇರುತ್ತೆ. ಸೊ ಈ ಉಣ್ಣೆಗಳು ಸಹ ಹಸು ಮತ್ತು ಎಮ್ಮೆಗಳಲ್ಲಿ ಸಾಮಾನ್ಯವಾಗಿ ಇರ್ತವೆ. ಇನ್ನೊಂದು ಉದ್ದಮೂತಿಯ ಉಣ್ಣೆಗಳು ಅಂತ ಹೇಳ್ತೀವಿ, ಹೈಲೋಮಾ ಅಂತ ಒಂದು ಪ್ರಭೇದ. ಈ ಪ್ರಭೇದ ಬಹಳ ಮುಖ್ಯವಾದದ್ದು, ಯಾಕಂದ್ರೆ ಪ್ರಾಣಿಗಳ ಮಲೇರಿಯಾ ಅಂತ ಒಂದು ಕಾಯಿಲೆ ಇದೆ, ಅದು ತೈಲೇರಿಯಾ ಅಂತ ಕರಿತೀವಿ ನಾವು ಇಂಗ್ಲಿಷ್ ಅಲ್ಲಿ. ಸೊ ಈ ಕಾಯಿಲೆನಲ್ಲಿ ಏನಪ್ಪ ಅಂತಂದ್ರೆ ತುಂಬಾ ಜ್ವರ ಇರುತ್ತೆ, ಬಿಟ್ಟು ಬಿಟ್ಟು ಜ್ವರ ಬರ್ತಾ ಇರುತ್ತೆ, ಮೂಲವಾಗಿ ರಕ್ತಹೀನತೆ ಆಗ್ತಾ ಇರುತ್ತೆ. ಆಮೇಲೆ ಲಿಂಫ್ ನೋಡ್ ಅಂತ ಹೇಳ್ತೀವಿ, ಈ ದುಗ್ಧ ಗ್ರಂಥಿಗಳು ಊದ್ಕೊಂಡು ಜಾಂಡಿಸ್ ನಂತ ಲಕ್ಷಣಗಳು ಕಂಡು ಬಂದು ಸೊ ಸರಿಯಾಗಿ ಚಿಕಿತ್ಸೆ ಸಿಗ್ಲಿಲ್ಲ ಅಂದ್ರೆ 2-3 ದಿನದಲ್ಲೇ ಈ ಹಸುಗಳು ಸತ್ತೋಗುತ್ತೆ. ಸೊ ಹಂಗಾಗಿ ಸೊ ಇಷ್ಟೆಲ್ಲಾ ಕಾರಣಗಳು, ಇಷ್ಟೆಲ್ಲಾ ಪ್ರಭೇದಗಳಿದ್ದು, ಇಷ್ಟೆಲ್ಲಾ ರೋಗ ಲಕ್ಷಣಗಳು ಜಾಸ್ತಿ ಇರೋದ್ರಿಂದ ಈ ಉಣ್ಣೆಗಳನ್ನ ಸಮಗ್ರವಾಗಿ ಹತೋಟಿ ಮಾಡ್ಕೋಬೇಕು ಅಥವಾ ನಿರ್ವಹಣೆ ಮಾಡ್ಕೋಬೇಕು. ಹಾಗಾದ್ರೆ ಡಾಕ್ಟರ್, ಯಾವ ರೀತಿ ಹತೋಟಿ ಕ್ರಮಗಳನ್ನ ಮಾಡಬೇಕು ಅಂತ ನಮ್ಮ ರೈತರಿಗೆ ತಿಳಿಸಿಕೊಡ್ರೆ? ನೋಡಿ ರೈತ ಬಾಂಧವರೇ, ಮತ್ತೆ ಈ ಉತ್ತಮವಾದ ಗುಣಮಟ್ಟದ ಈ ಕೀಟನಾಶಕಗಳನ್ನ ಆಯ್ಕೆ ಮಾಡಬೇಕಾದ್ರೆ ಸಮೀಪದ ಪಶುವೈದ್ಯರ ಒಂದು ಸಹಾಯವನ್ನ ತಗೋಬೇಕು ನೀವು. ಇಲ್ಲ ಅಂತಂದ್ರೆ ಈ ಔಷಧಿಯನ್ನ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು, ಎಷ್ಟು ಹೆಚ್ಚಿಗೆ ಹಾಕ್ಬಿಟ್ರೆ ಅದು ವಿಷವಾಗಿ ಪರಿಣಮಿಸುತ್ತೆ. ಆಮೇಲೆ ಕೆಲವು ಎಲ್ಲ ಕೇರ್ ಅನ್ನ ತಗೋಬೇಕಾಗತ್ತೆ, ಏನಂದ್ರೆ ಅವುಗಳಿಗೆ ಗಾಯಗಳಿದ್ದಾಗ, ಹಸುಗಳ ಮೈ ಮೇಲೆ ಗಾಯಗಳಿದ್ದಾಗ ಈ ಔಷಧಿಗಳನ್ನ ಸಿಂಪಡಿಸಬಾರದು. ಆಮೇಲೆ ಬೆಳಗ್ಗೆ ಎಳೆ ಬಿಸಿಲಲ್ಲಿ ಅಥವಾ ಸಂಜೆ ಟೈಮಲ್ಲಿ ಅದನ್ನ ಔಷಧಿನ ಸಿಂಪಡಿಸಬೇಕು. ಆಮೇಲೆ ಅವಕ್ಕೂ ಮುಂಚೆ ಅವು ದಾಹ ಆಗಿರಬಾರ್ದು, ಊಟ ಕೊಟ್ಟಿರ್ಬೇಕು, ಮೇವು ತಿಂದಿರ್ಬೇಕು, ನೀರು ಕುಡಿಸಿರ್ಬೇಕು, ಬಾಯಡಿಕೆ ಆಗಬಾರ್ದು, ಇವೆಲ್ಲ ನೋಡ್ಕೊಂಡು ಬಾಯಿಗೆ ಬಾಯಿ ಕುಣಿಕೆ ಹಾಕಿರ್ಬೇಕು. ನೀವು ಸಿಂಪಡಣೆ ಮಾಡೋರು ಮೂಗಿಗೆ ಮುಖಕ್ಕೆ ಒಂದು ಬಟ್ಟೆನ ಕಟ್ಕೋಬೇಕು, ಅದರ ವಾಸನೆ ತಗೋಬಾರದು, ಇಲ್ಲ ಅಂದ್ರೆ ಅದು ಕೀಟನಾಶಕ, ಅದು ವಿಷವಾಗಿರುತ್ತೆ. ಹಾಗಾಗಿ ಇಷ್ಟೆಲ್ಲ ನೀವು ಇದನ್ನ ಇಟ್ಕೊಂಡು ಸಿಂಪಡಣೆ ಮಾಡಬೇಕು. ಅದಾದ ಮೇಲೆ ಕೊಟ್ಟಿಗೆಯನ್ನ ಒಂದು ಸಪರೇಟ್ ಆಗಿ ಅಥವಾ ಇನ್ನೊಂದ್ಸರಿ ಅದನ್ನ ಕೊಟ್ಟಿಗೆನ ಒಂದು ಸ್ಪ್ರೇ ಮಾಡ್ಕೋಬೇಕು. 30 ನಿಮಿಷದಿಂದ 1 ತಾಸವರೆಗೂ ಬಿಟ್ಬಿಟ್ಟು ಆಮೇಲೆ ಹಸುಗಳನ್ನ ಮೈ ತೊಳೆದ್ರೆ ಆಗುತ್ತೆ. ಈ ಉಣ್ಣೆಗಳು ರಕ್ತ ಹೀರೋದ್ರಿಂದ ರಕ್ತಹೀನತೆ ಆಗಿರುತ್ತವೆ ಕೆಲವು ಹಸುಗಳು ಅಥವಾ ರಾಸುಗಳು ಅಥವಾ ಹಾಲು ಕೊಡುವಂತ ಹಸುಗಳು, ಅವುಗಳಿಗೆಲ್ಲ ನೀವು ಸ್ವಲ್ಪ ಕಬ್ಬಿಣದ ಅಂಶದ ಇರುವಂತಹ ಸಮತೋಲನ ಆಹಾರವನ್ನ ಕೊಟ್ಟು ಪೋಷಣೆ ಮಾಡಬೇಕು. ಈ ನೈಸರ್ಗಿಕವಾಗಿ ಒಂದು ಗಿಡ ಬರುತ್ತೆ, ಸ್ಟೈಲೋಸಾಂಥಸ್ ಅಂತ ಒಂದು ಗಿಡ. ಸೊ ಈ ಗಿಡ ಇದು ಕಳೆ ಸಸ್ಯ ಇದು. ಇದರಲ್ಲಿ ಉಣ್ಣೆಗಳನ್ನ ಹತೋಟಿಯಲ್ಲಿಡುವಂತ ಒಂದು ಔಷಧಿ ಗುಣವನ್ನು ಹೊಂದಿರುತ್ತೆ. ಸೊ ಈ ರೀತಿ ಗಿಡಗಳನ್ನ ಮನೆ ಮುಂದೆ ಇರುವಂತಹ ಅಂಗಳ, ಹಿತ್ತಲು ಅಥವಾ ಹೊಲಗಳ ಬದುಗಳಲ್ಲಿ ಹೆಚ್ಚಾಗಿ ಬೆಳೆಯೋದ್ರಿಂದ ಉಣ್ಣೆಗಳ ನಿರ್ಮೂಲನೆ ಸಾಧ್ಯವಾಗುತ್ತೆ ನೈಸರ್ಗಿಕವಾಗಿ. ಯಾವುದೇ ರೀತಿ ಜ್ವರದ ಲಕ್ಷಣಗಳು ಕಂಡು ಬಂದ್ರೆ ತಕ್ಷಣ ನೀವು ಉಪೇಕ್ಷೆ ಮಾಡದೆ ಹತ್ತಿರದ ಪಶುವೈದ್ಯರ ಹತ್ರ ಹೋಗಿ ಪರೀಕ್ಷೆ ಮಾಡಿಸಿ ಪ್ರಾರಂಭಿಕ ಹಂತದಲ್ಲೇ ಸೂಕ್ತ ಚಿಕಿತ್ಸೆ ಕೊಡಿಸಿದ್ರೆ ಅಪಾರ ಪ್ರಮಾಣದ ರಾಸುಗಳ ಸಾವು ನೋವುಗಳನ್ನ ಕಡಿಮೆ ಮಾಡಬಹುದು. ಸರ್, ಈಗ ಉಣ್ಣೆ ನಾಶಕವಾಗಿ ಕೀಟನಾಶಕಗಳನ್ನ ಸಿಂಪಡಣೆ ಮಾಡಬೇಕು ಅಂತ ಹೇಳಿದ್ರೆ ಆ ಟೈಮ್ನಲ್ಲಿ ಏನ್ ಮುನ್ನೆಚ್ಚರಿಕೆ ಕ್ರಮಗಳನ್ನ ರೈತರು ವಹಿಸಬೇಕಂದ್ರೆ? ಅದೇ, ಅವುಗಳಿಗೆ ನೀರಡಿಕೆ ಆಗದಿರುವಂತದ್ದು ಒಂದು ನೋಡ್ಕೋಬೇಕು. ಆಮೇಲೆ ಆ ಸಿಂಪಡಣೆ ಮಾಡುವಂತ ವ್ಯಕ್ತಿನೂ ಸಹ ನೀಟಾಗಿ ವಾಸನೆ ತಗೋಬಾರದು, ಬಾಯಿಗೆ ಮತ್ತೆ ಕೈಗಳನ್ನ ನೀಟಾಗಿ ತೊಳ್ಕೊಂಡಿರ್ಬೇಕು, ಮತ್ತೆ ಬಾಯಿಗೆ ಬಟ್ಟೆಯನ್ನ ಮುಸ್ಕನ್ನ ಕಟ್ಕೊಂಡಿರ್ಬೇಕು. ಆದಷ್ಟು ಜಾಗೃತವಾಗಿ ಅದನ್ನ ಸಿಂಪಡಣೆ ಮಾಡಬೇಕು. ಆಮೇಲೆ ಹಸುಗಳ ಬಾಯಿಗೆ ಬಾಯಿ ಕುಣಿಕೆಯನ್ನ ಹಾಕಬೇಕು, ಅದು ನೆಕ್ಕೋಬಾರದು, ನೆಕ್ಕೊಂಡ್ರೆ ಮತ್ತೆ ಅದು ವಿಷ ಒಳಗಡೆ ಹೋದಂಗಾಗತ್ತೆ, ಅದರಿಂದನೇ ಸಾವನ್ನಪ್ಪೋದು. ಅದೊಂದೆರಡು ಮುಂಜಾಗ್ರತೆಯನ್ನ ವಹಿಸಬೇಕು. ಆಮೇಲೆ ಎದೆ ಗುಣ್ಯಾಗಿರುತ್ತೆ ಆ ಒಂದು ಹಸು ಅಥವಾ ಎಮ್ಮೆನ ಬೇರೆ ಕಟ್ಟಬೇಕಲ್ಲ ಸರ್? ಆ ಹಸು ಮತ್ತು ಉಣ್ಣೆ ಜಾಸ್ತಿ ಇರುವಂತಹ ಹಸುಗಳು ಅಥವಾ ಎಮ್ಮೆಗಳು ಅಥವಾ ಯಾವುದೇ ರಾಸುಗಳಾಗ್ಲಿ ಅವುಗಳಿಗೆ ಮೊದಲು ಔಷಧಿಯನ್ನು ಸಿಂಪಡಿಸಿ ತದನಂತರ ಸ್ವಲ್ಪ ಪ್ರಮಾಣದಲ್ಲಿ ಇರುವಂತಹ ಹಸು ಅಥವಾ ಕರುಗಳಿಗೆ ಆಮೇಲೆ ಸಿಂಪಡಣೆ ಮಾಡ್ಕೋಬಹುದು. ಮತ್ತೆ ಕೊಟ್ಟಿಗೆನನ್ನು ಸಪರೇಟ್ ಆಗಿ ನೀವು ಸಿಂಪಡಣೆ ಮಾಡ್ಕೋಬೇಕು. ಸಾಮಾನ್ಯವಾಗಿ ಬಡಕಲ ದೇಹ ವಯಸ್ಸಾಗಿರುವಂತದ್ದು ಮತ್ತೆ ಸಣ್ಣ ವಯಸ್ಸಿನಲ್ಲಿರುವಂತಹ ರಾಸುಗಳಿಗೆ ದೇಹದ ಶಕ್ತಿ ಕುಂದಿರುತ್ತೆ. ಹಾಗಾಗಿ ಉಣ್ಣೆಗಳು ಅಥವಾ ಪರೋಪಜೀವಿಗಳು ಬೇಗನೆ ಅಂಟಿಕೊಳ್ತವೆ ಅಥವಾ ಆವಾಹನೆ ಆಗ್ತವೆ. ಆದ್ರಿಂದ ರೈತರು ಆಗಿಂದಾಗ್ಗೆ ವೈಜ್ಞಾನಿಕವಾಗಿ ಸಮತೋಲನ ಆಹಾರವನ್ನು ಬಳಸಬೇಕು ಮತ್ತೆ ಲಸಿಕೆ ಹಾಗೂ ಚುಚ್ಚುಮದ್ದುಗಳನ್ನ ಕೊಡಿಸಬೇಕು ನಿಯಮಿತವಾಗಿ. ಮತ್ತೆ ಜಂತು ನಿವಾರಕಗಳನ್ನು ಕೊಡಬೇಕು. ಒಳಗಡೆ ಹೊಟ್ಟೆ ಒಳಗಡೆ ಇರೋದು ಕೆಲವು ಜಂತು ಹುಳುಗಳಿರುತ್ತೆ, ಜಂತು ನಿವಾರಕಗಳನ್ನ ಕಾಲಕ್ರಮೇಣ ಕೊಡ್ತಾ ಹೋಗಬೇಕು. ಈ ಉಣ್ಣೆ ನಾಶಕ ಅಥವಾ ನೊಣಗಳನ್ನ ನಿವಾರಣೆ ಮಾಡೋದ್ರಿಂದ ಈ ಹೈನುಗಾರಿಕೆ ಅಥವಾ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಮತ್ತು ಹಂದಿ ಉದ್ಯಮಗಳಲ್ಲಿ ಹೆಚ್ಚಿನ ಲಾಭವನ್ನು ಪಡೆದು ತಾವು ಅಭಿವೃದ್ಧಿ ಹೊಂದಿರೋದ್ರ ಮೂಲಕ ರಾಜ್ಯದ ಮತ್ತೆ ದೇಶದ ಆರ್ಥಿಕತೆಯನ್ನ ಹೆಚ್ಚಿಸಬಹುದು. ಕೃಷ್ಣಮೂರ್ತಿಯವರ, ತಾವು ಇದುವರೆಗೆ ಈ ಉಣ್ಣೆಗಳ ಉಪಟಳ ಯಾವ ರೀತಿ ಒಂದು ಹಸು ಮತ್ತು ಎಮ್ಮೆಗಳಲ್ಲಿ ಕಾಣಿಸಿಕೊಳ್ತವೆ, ಎಷ್ಟು ಟೈಪ್ ಉಣ್ಣೆಗಳದಾವ, ಅವುಗಳ ಹತೋಟಿ ಹ್ಯಾಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಮಾಡಿಕೊಟ್ರಿ. ಇಷ್ಟೆಲ್ಲ ಮಾಹಿತಿ ಮಾಡಿಕೊಟ್ಟದಕ್ಕೆ ಡಾಕ್ಟರ್ ಕೃಷ್ಣಮೂರ್ತಿ ಅವರಿಗೆ, ಆಕಾಶವಾಣಿ ಪರವಾಗಿ ಮತ್ತು ಆಕಾಶವಾಣಿಯ ಎಲ್ಲ ರೈತ ಬಾಂಧವರು ಮತ್ತು ಕೇಳುಗರ ಪರವಾಗಿ ಧನ್ಯವಾದ ಹೇಳ್ತೇನೆ. ನಮಸ್ಕಾರ ಸರ್. ನಮಸ್ತೆ, ಧನ್ಯವಾದಗಳು. ಈಗ ನಿತ್ಯಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ ಜಿಲ್ಲೆಯೊಳಗೆ ಮಳೆಯಾಗುವ ಸಾಧ್ಯತೆಗಳು ಶೇಕಡ 60%, ಬೀದರ್ ಮತ್ತು ಜೈರಾಬಾದ್ಗಳಲ್ಲಿ ಶೇಕಡ 50%, ರಾಯಚೂರು ಜಿಲ್ಲೆಯೊಳಗೆ ಶೇಕಡ 75%, ವಿಜಯಪುರ ಮತ್ತು ಕೊಪ್ಪಳ ಜಿಲ್ಲೆಗಳಲ್ಲಿ ಶೇಕಡ 85%, ಯಾದಗಿರಿ ಜಿಲ್ಲೆಯೊಳಗೆ ಶೇಕಡ 70%, ಬಳ್ಳಾರಿ ಜಿಲ್ಲೆಯೊಳಗೆ ಶೇಕಡ 80%, ಬಾಗಲಕೋಟೆ ಜಿಲ್ಲೆಯೊಳಗೆ ಶೇಕಡ 95%, ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಯೊಳಗೆ ಶೇಕಡ 65% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಎಲ್ಲ ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನು ಮಾಡಬಹುದು. ಕೆಲವು ಕಡೆಗಳಲ್ಲಿ ಉತ್ತಮ ಮಳೆ ಕೂಡ ಆಗಬಹುದು. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದಾಗಿದೆ. ಈ ಸೂಚನೆಯನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕು ಚುಂಬಕ ಗಾಳಿ ಬೀಸುತ್ತಿದೆ. ಈಗ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನು ಕೇಳೋಣಂತ. ಶುಭಕ ಎರಡು ದಿನ ಆಯ್ತು, ಏನ್ ಸುದ್ದಿ? ಹೌದು, ನಾನು ಅದೇ ನೆನ್ಸಿಕೊಳ್ಳಿಗತ್ತಿದ್ದೆ. ಎಷ್ಟು ದಿನ ಆಯ್ತು ರಾಜಣ್ಣ ಊರಾಗ ಇದ್ದನೋ ಇಲ್ಲೋ, ಇದ್ರ ಬರವ ಇದ್ದಂಗಿಲ್ಲ, ಯಾಕೋ ಬಂದಿಲ್ಲ ಅಂತ ಅನ್ಕೊಳ್ಳಿಗತ್ತಿದ್ದೆ ನೋಡ. ಏನ್ ಹಿಂಗೆ ಸಂಸಾರ ಅಂತ ತಿಪ್ಪು ನೋಡುವ? ಅಯ್ಯೋ ಏನಪ್ಪ ನಿನ್ ಸಂಸಾರ, ಭಾರಿ ಆಯ್ತು ಬಿಡಪ್ಪ. ಯಾರು ಇರ್ಲ ಸಂಸಾರ ನೀವ್ ಒಬ್ಬತ್ತಿಗೆ ಅದನ್ನ ನೋಡು. ನಾ ಯಾರು ಇರ್ಲಾರ ಸಂಸಾರ ಅಂದೇನು, ನನ್ನ ಸಂಸಾರ ತಿಪ್ಪಲ ಅಂತ. ಅದೇ ಎಲ್ಲಾರ ತಿಪ್ಪಲೇ ಇರ್ತಾವ ಸಂಸಾರಿಗಳು, ಯಾವ್ದು ಚಲೋ ಇರಂಗಿಲ್ಲ. ಯಾರ ನಾವ್ ಖುಷಿ ಇದ್ದೀವಿ ಅಂತ ಹೇಳ್ತಾರ ಹೇಳ ನೋಡೋಣ. ಅಂತಂದ್ರೆ ನಂಗೆ ಒಂದು ಉತ್ತರ ಏನ್ ಹೇಳು, ಈ ಸಂಸಾರದಾಗ ಹೆಂಗ ನಾವು ಖುಷಿಯಿಂದ ಅಕ್ಕೋತಿರ್ಬೇಕು? ಹಾ, ಈಗ ನಾವ್ ಇದ್ದೀವಲ್ಲ ಹಿಂಗ ಇರ್ಬೇಕು. ಏನಿದ್ರು ಖುಷಿ ಖುಷಿ ಇರ್ಬೇಕು. ಸಂಸಾರದಾಗ ಎಲ್ಲಾನು ತಾಪತ್ರಯಗಳು ಇರ್ತಾವಪ್ಪ, ಅವು ಅಲ್ಲಿ ಬಿಡ್ಬಿಡ್ಬೇಕು. ಸ್ವಲ್ಪ ನಾವು ಖುಷಿಯಿಂದ ಇರ್ಬೇಕು. ಅಂದ್ರೆ ಆ ತಾಪತ್ರಯ ಹೆಚ್ಚಿ ಒಳಗೆ ಮುಳುಗಬಾರ್ದು. ಸುಮ್ನೆ ತಗೋಬೇಕು ಲೈಟ್ ಆಗಿ, ಏನ್ ಸಂದರ್ಭ ಇರ್ತದ, ಯಾವ ಮಾತುಗಳು ಇರ್ತಾವ ಅದ್ರ ತಕ್ಕಂಗ ಮಾತಾಡಬೇಕು, ಬಿಟ್ಟು ಬಿಡಬೇಕು. ಆಮೇಲೆ ಅದರಿಂದ ಎಷ್ಟು ಸಾಧ್ಯ ಆಯ್ತು ಅದಕ್ಕೆ ಪ್ರಯತ್ನ ಮಾಡಬೇಕು, ಸರಿ ಮಾಡ್ಲಿಕ್ಕೆ ತಿಳಿ ಮಾಡ್ಲಿಕ್ಕೆ. ಹೌದು, ನಾವು ಚಿಂತೆ ಮಾಡ್ಕೋತ ಕೂತ್ಕೊಂಡ್ರೆ ಏನಾಗ್ತದ, ಯಾವ್ದು ಸಾಲ್ವಾಗಂಗಿಲ್ಲ. ಚಿಂತೆ ಬೇರೆ ವಿಚಾರ ಬೇರೆ. ಚಿಂತೆ ಮಾಡಬಾರ್ದು, ಚಿಂತೆ ಮಾಡಬಾರ್ದು, ವಿಚಾರ ಮಾಡು, ವಿಚಾರ ಮಾಡು. ಏನ್ ದೊಡ್ಡ ಮಾತಿನ ಭಾರಿ ಅವ ಇದು ಇಲ್ಲ ಖರೆ ನೋಡು. ಯಾಕಂತಂದ್ರ ಬಹಳ ಮಂದಿ ನಾವ್ ಏನ್ ಮಾಡ್ತೀವಿ, ಒಂದ್ ವಿಷಯ ಇಟ್ಟುಕೊಂಡು ಚಿಂತೆ ಮಾಡ್ತೀವಿ. ಹೌದು, ಚಿಂತೆ ಮಾಡೋದ್ರಿಂದ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ, ಆಗಂಗಿಲ್ಲ, ತಲೆ ವಜ್ಜೆ ಆಗ್ತದ, ಆಮೇಲೆ ಉತ್ಸಾಹ ಕಡಿಮೆ ಆಗ್ತದ. ಅದ್ರೊಳಗ ಏನೋ ಒಂದ್ ಕೆಲಸ ಮಾಡ್ಲಿಕ್ಕೆ ಅಲ್ಲೊಂದ್ ಎಡವಟ್ಟಾಗ್ತದೆ. ಆಮೇಲೆ ಅದಕ್ಕ ಬರೀ ಚಿಂತೆ ಮಾಡ್ಕೋತ ಕೂತಿವಿ ಅಂದ್ರೆ ದಾರಿ ಸಿಗಂಗಿಲ್ಲಪ್ಪ ಅಲ್ಲೇ. ಹೌದು, ಯಾವ್ದೋ ಒಂದ್ ವಿಚಾರ ಹಚ್ಕೊಂತಂದ್ರೆ ಬರೀ ಅದೇ ತಲೆಗೆ ಕೂತಿರ್ತದ, ಏನ್ ಮಾಡ್ಬೇಕು ಅದಕ್ಕಂತ ಗೊತ್ತಾಗಂಗಿಲ್ಲ, ಏನಾಗುದಿಲ್ಲ. ಅದಕ್ಕ ಶೋಭಕ ನಾನು ಅದನ್ನು ನೀ ಚಲೋ ಒಂದು ಮಾತು ಹೇಳ್ತಿ. ಈಗ ನಮ್ಗೇನ ಸಮಸ್ಯೆ ಇದ್ವು ಅಂತ ಇಟ್ಕೊಂಡು, ಹೌದು, ನಮಗ್ ಬಹಳಷ್ಟು ಸಲ ಏನಾಗ್ತದೆ ಅಂತಂದ್ರೆ ಸಮಾಜದ ಚಿಂತೆ ಆಗ್ತದೆ. ನಾ ಇದು ವಿಷಯ ಶೋಭಕ್ಕನ್ನು ಹೇಳ್ಕೊಳ್ಳೇಬೇಡ, ಶೋಭಕ್ ಹೇಳ್ಕೊಂಡ್ರೆ ಏನಂತಾಳೋ ಏನೋ, ಇದು ವಿಚಾರ ಮಾಡ್ತಿರ್ತೀವಿ. ಹೌದು, ನಾ ಆಗ್ಲಿ ನೀ ಆಗ್ಲಿ ಸಾಮಾನ್ಯವಾಗಿ ಎಲ್ಲರೂ ವಿಚಾರ ಮಾಡ್ತಾರೆ. ಇಲ್ಲಿ ನನ್ಗೇನು ವಿಚಾರ ಅಂತಂದ್ರೆ ಶೋಭಕ, ಯಾವಾಗ ಒಂದು ಸಮಸ್ಯೆ ಇದೆ ನನಗೆ, ಆ ಸಮಸ್ಯೆಗೆ ನನ್ನಿಂದ ಒಂದು ಪರಿಹಾರ ಆಗಲ್ಹೊಂಟದ, ಒಂದು ಹಾದಿ ಸಿಗಲ್ಹೊಂಟದ ಅಂದ್ಮೇಲೆ ಶೋಭಕ ಅಥವಾ ಯಾರು ನನಗೆ ವಿಶ್ವಾಸಕರ ಅವ್ರ ಹತ್ತಿರ ನಾ ಚರ್ಚೆ ಮಾಡಿದ್ರೆ ಪರಿಹಾರ ಸಿಗಬಹುದು ಸಿಗ್ಲಿಕ್ಕಿಲ್ಲ, ಆದ್ರೆ ಮನಸ್ಸಿನ ಹಲಕೆ ಆಗ್ತದೆ. ಇದು ಖರೆ ಅದು ನೋಡು, ಯಾಕಂದ್ರೆ ನಮ್ ನಮ್ಮ ವಿಚಾರಗಳು ಏನಂತಾರಲ್ಲ ಒಂದೇ ತರದ ವಿಚಾರಗಳು, ಆಮೇಲೆ ಅವ್ರ ಹತ್ರ ಹೇಳ್ಕೊಂಡ್ರೆ ನನಗೆ ಏನಾದ್ರು ಸಮಾಧಾನ ಆಗ್ತದೆ ಅಂತ ಅನ್ನೋದಿರ್ತದಲ್ಲ, ಅಂತವ್ರ ಮುಂದೆ ಯಾವುದೇ ವಿಚಾರ ಇರ್ಲಪ್ಪ ಮನೇದು, ಯಾವ್ದೇ ಗಂಡ ಹೆಂಡತಿರ್ಬೋದು, ಮಕ್ಕಳದಿರ್ಬೋದು, ಸಂಸಾರದ ಏನೇ ತಾಪತ್ರೆ ಇರ್ಬೋದು, ಕುತ್ಕೊಂಡು ವಿಚಾರ ಮಾಡ್ಬೇಕಪ್ಪ, ಹಿಂಗಾಗ್ಲಿಕ್ಕತ್ತದ ನನಗ ಏನ್ ಮಾಡ್ಬೇಕು ಅಂತ ತಿಳಿವಲ್ದಾಗ್ಯದ, ಅಥವಾ ಆಗ್ಲಿಕ್ಕತ್ತದ ಅಂದ್ರಾಯ್ತು, ಯಾವ ತಾವ ಮಾತುಗಳು ಬಂದೇ ಬಿಡ್ತಾವ, ಹಿಂಗ್ ಮಾಡಬಹುದು ಅಂತ ಹೇಳಿ, ಅದಕ್ಕೆ ಸರಿ ಅನ್ಸಿದ್ರೆ ಒಪ್ಕೊಳ್ಬಹುದು, ಬ್ಯಾಡ್ ಅಂದ್ರೆ ಇನ್ನೊಂದು ದಾರಿ ಕಂಡುಕೊಳ್ಬಹುದು. ಇನ್ನೊಬ್ರ ಕಡೆಯಿಂದ ಕೇಳಿದಾಗ ಏನಾಗ್ತದ ಸ್ವಲ್ಪ ನಮಗ ಹೌದು ಸಮಾಧಾನ ಸಿಗ್ತದೆ, ಸಮಾಧಾನ ಸಿಗ್ತದೆ, ಏನೋ ಒಂದು ಹಾದಿ ಸಿಗೋ ಸಾಧ್ಯತೆಗಳು ಇರ್ತವೆ. ಹೌದು ಹೌದು ಹೌದು, ಅದಕ್ಕೆ ನಾವು ಶೇರ್ ಮಾಡ್ಕೊಳ್ಳೋದು, ಇನ್ನೊಬ್ರ ಜೊತೆಗೆ ಮಾತಾಡ್ಕೊಳ್ಳೋದು, ಇದು ಬಹಳ ಮುಖ್ಯದ. ಇನ್ನೊಂದು ನನಗೆ ಏನೋ ಒಂದು ವಿಷಯ ಹೇಳ್ಬೇಕು, ನೀ ಹೇಳೋದಕ್ಕಿಂತ ಮೊದ್ಲ ನನಗೆ ಇನ್ನೂ ಒಂದು ವಿಷಯ ಗೊತ್ತಾಗದಪ್ಪ ಊರಾನ್ ಮಂದಿದು. ಏನ್ ಮತ್ತ? ಅದಕ್ಕೆ ನಿನಗ ದಾರಿ ಕೈಲಿಕತ್ತಿದ್ದೆ, ದಿನ ಆಯ್ತು ಯಾಕ ಬರವಲ್ಲ ನೀವ ಅಂತ ಹಿಂಗಾಗ್ಯದ, ಕೆಲಸ ಹೇಳಿಕ್ ನಂಗೆ ದಾರಿ ನೋಡಿದ್ದೆ, ನನ್ನ ಸಲಹೆ ಅಂತೇನಿಲ್ಲ, ನಿನ್ ಸಲುವಾಗಿ ನನ್ನ ಸಲುವಾಗಿ ಎಲ್ಲಾರ ಸಲುವಾಗಿ ಅದ ಇದು ವಿಷಯ. ನಾನು ಒಬ್ಬಕಿಗೆ ಸಂಬಂಧಪಟ್ಟದ್ದಲ್ಲ. ಏನಂತಂದ್ರ ಈಗ ನಮ್ಮೂರಾಗ ಒಂದ್ ಏನೋ ಎರಡ್ ರಂಗ ಬಡ್ಡಿ ಕೊಡ್ತೀವಿ, ಮೂರ್ ರಂಗ ಬಡ್ಡಿ ಕೊಡ್ತೀವಿ, ಐದ್ ರಂಗ ಬಡ್ಡಿ ಕೊಡ್ತೀವಿ, ಆಮೇಲೆ ಇಂತಿಷ್ಟು ಗಿಫ್ಟ್ಗಳು ಕೊಡ್ತೀವಿ, ವಾರಕ್ಕೆ ಇಷ್ಟ ರೊಕ್ಕ ಹಾಕ್ರಿ, 15 ದಿನಕ್ಕೆ ಇಷ್ಟ ರೊಕ್ಕ, ತಿಂಗಳಿಗೆ ಇಂತಿಷ್ಟು ಅಂತ ಅನ್ನಂಗ ಹಿಂಗೇನೋ ಕ್ಯಾಟಗರಿ ಬೇರೆ ಬೇರೆ ಮಾಡ್ಕೊಂಡಾರಂತಪ್ಪ. ಅದು ರೊಕ್ಕ ಹಾಕಿದ್ರ ಬರ್ತಾವೋ ಹೋಗ್ತಾವೋ, ಅದ ಏನ್ ರಿಜಿಸ್ಟರ್ ಅದನ್ನೋ ಇಲ್ಲೋ, ನನಗ್ ಬ್ಯಾರೆ ಅವ್ರು ಬಂದು ಕೇಳಿದ್ರಪ್ಪ ನಮ್ ಸಂಘದವ್ರು, ಹಿಂಗಿಂಗ್ ಅದರಿ ಅಕ್ಕವ್ರೆ ಹ್ಯಾಂಗ್ ಮಾಡೋಣ. ನಾ ಇನ್ನ ಹಾಕಿಲ್ಲ, ನಾ ಎಂತ ಇಂತ ಕೆಲಸ ಮಾಡ್ಲಿಕ್ ಹೋಗ್ತೀನಿ ಒಪ್ಪ, ನಾ ಮಾಡಿಲ್ಲ. ಆದ್ರೆ ಕೇಳಿದವ್ರಿಗೆ ನಾ ಹೇಳಿನಿ, ಇನ್ನ ಸ್ವಲ್ಪ ದಿನ ತಡೀರಿ, ರಾಜಣ್ಣ ಬರ್ತಾನ, ಸ್ವಲ್ಪ ಹೊರಗೆಲ್ಲ ತಿರುಗಾಡ್ಕೊಂಡು ಬಂದಿರ್ತಾನ, ಗೊತ್ತಾಗ್ತದ ವಿಷಯ, ನಮ್ ನಮಗೆ ಗೊತ್ತಾಗಂಗಿಲ್ಲ, ಹೆಣ್ಮಕ್ಳಿಗೆ ಅಷ್ಟು ಯಾಮಾರಿಸ್ಬಿಡ್ತಾರಪ್ಪ ಮಂದಿ. ಇದು ಬರಬ್ಬರ್ ನೋಡ್ ಅದಕ್ಕ ಸ್ವಲ್ಪ ಗಂಡಸರು ಇರ್ಲಿ ನೋಡಮ್ಮ, ಅವ್ ಏನಂತ ನೋಡ್ಕೊಂಡು ವಿಚಾರ ಮಾಡಾಮ ಅಂತ ಹೇಳಿ ಕೊಡ್ಸಿನ ಅವ್ರಿಗೆ. ಶೋಭಕ್ಕ ಇದೇನದಲ್ಲ ವಿಚಾರ, ಬಹಳ ದೊಡ್ಡ ವಿಚಾರ ಅದ, ಇದು ಇವತ್ತಿಂದಲ್ಲಿದು ಹೌದು, ಬಹಳಷ್ಟು ವರ್ಷಗಳಿಂದ ಈ ರೀತಿ ಒಂದು ಸಮಸ್ಯೆಗಳು ಅಂತಂದ್ರ ರೊಕ್ಕದ ಸಂಬಂಧಪಟ್ಟ ರೊಕ್ಕಕ್ಕ ಈಗ ಸದ್ಯಕ್ಕೆ ಒಂದ್ ಸ್ವಲ್ಪ ಹಾಕಿದ್ರೆ ಮುಂದೆ 4 ವರ್ಷಕ್ಕೆ ಇಷ್ಟು ದೊಡ್ಡ ಅಮೌಂಟ್ ಬರ್ತದಲ್ಲ ಅಂತ ವಿಚಾರ ಮಾಡ್ಲಿಕ್ಕತ್ತಾರ. ಹೌದಲ್ಲ, ಏನ್ ಮಾಡ್ತಾರ ಅಂತಂದ್ರ ಈಗ ದುಡ್ಡಿಗೆ ಆಮೇಲೆ ದುಡ್ಡಿನ ಜೊತೆಗೆ ಎಲ್ಲರಿಗೆ ವ್ಯಾಮೋಹ ಇರೋದ. ಹೌದು, ದುಡ್ಡು ಹೆಚ್ಚಿಗೆ ಗಳಿಸ್ಬೇಕು, ಇದು ದುಡ್ಡು ಹೆಚ್ಚಿಗೆ ಮಾಡ್ಬೇಕು, ಡಬಲ್ ಮಾಡ್ಬೇಕು ಅಂತ ಎಲ್ಲರ ಮನಸ್ಸೊಳಗದು ಇರುವಂತದ್ದು. ಆದ್ರೆ ಈ ಒಂದು ಏನ್ ಹಾದಿ ಇರ್ತಾವಲ್ಲ, ನಾವ್ ಅದಕ್ಕೆ ಹಾದಿ ಕರೆಕ್ಟ್ ಹಿಡ್ಕೋಬೇಕು. ಈಗ ಯಾವುದೇ ಒಂದು ದುಡ್ಡು ದುಡ್ಡಿಗೆ ದುಡ್ಡು ಗಳಿಸ್ಬೇಕು ಅಂತ ಹೌದಿಲ್ಲ, ನಾವು ದುಡ್ಡು ಇಟ್ಟರೆ ಏನು ಉಪಯೋಗಿಲ್ಲ, ದುಡ್ಡು ಇಟ್ಟರೆ ಅದು ಏನು ಎರಡಾಗಂಗಿಲ್ಲ, ಆಗಂಗಿಲ್ಲ, ಅದಕ್ಕೆ ದುಡಿಸಿಕೊಂಡ್ರೆ ಎರಡಾಗ್ತಾವ. ದುಡ್ಡನ್ನ ನಾವು ದುಡಿಸ್ಕೋಬೇಕು, ದುಡ್ಡನ್ನ ದುಡ್ಡು ಗಳಿಸ್ಬೇಕು ಅಂತ ಹೇಳ್ತಾರೆ. ಇದಕ್ಕ ಬಹಳಷ್ಟು ಹಾದಿ ಅವ. ಏನ ಒಂದು ನಾವು ಬ್ಯಾಂಕಿನಾಗ ಇಡಬೇಕು, ಎಫ್ ಡಿ ಮಾಡಿ ಇಟ್ಟಿರ್ತೀವಿ, ಅಥವಾ ಅಲ್ಲಿ ಇನ್ನೊಂದು ಆರ್ ಡಿ ಅಂತ ಇರ್ತದ. ಇವು ಸರಳ ಹಾದಿ ಅಂತಂದ್ರೆ ಯಾವ್ದಕ್ಕೂ ಮೋಸ ಇರೋದಿಲ್ಲ. ಪೋಸ್ಟ್ ಆಫೀಸ್ ನಾಗ ಮಾಡಬಹುದು, ಬೇರೆ ಬೇರೆ ಸ್ಕೀಮ್ಸ್ ಅದಾವ, ಆಮೇಲೆ ಕೆಲವೊಂದು ಮ್ಯೂಚುವಲ್ ಫಂಡ್ಸ್ ಬಂದವ, ಇಂಥವ್ ಸಾಕಷ್ಟು ಅದಾವ. ಅಲ್ಲಿ ನಾವ್ ಏನಂತಂದ್ರೆ ಅಶೋಭಕ, ಎಲ್ಲಿ ರಿಸ್ಕ್ ಕಡಿಮೆ ಇರ್ತದ ಅಲ್ಲಿ ಬಡ್ಡಿ ಕಡಿಮೆ ಇರ್ತದ, ನಾವು ಮುಖ್ಯವಾಗಿ ತಿಳ್ಕೋಬೇಕು. ಓಹೋ, ಬಡ್ಡಿ ಎಲ್ಲಿ ಜಾಸ್ತಿ ಕೊಡ್ತೀವಂತಾರ ಅಲ್ಲಿ ಒಂಚೂರು ಏನೋ ಮೋಸ ಅದ ಅಂತ ತಿಳ್ಕೋಬೇಕು. ಈಗ ಮ್ಯೂಚುವಲ್ ಫಂಡ್ ಇದೇನಂತಂದ್ರೆ ದೊಡ್ಡ ದೊಡ್ಡ ಬ್ಯಾಂಕ್ನವರು ಆಮೇಲೆ ದೊಡ್ಡ ದೊಡ್ಡ ಗೌರ್ಮೆಂಟ್ ಕಡೆಯಿಂದ ಇದು ಇರುವಂತದ್ದು, ಅದಕ್ಕೆ ಒಂದು ಪರವಾನಗಿ ಕೊಟ್ಟು ನಡೆಸುವಂತ ಇದ್ರೊಳಗೂ ಸಹಿತ ಏನಂತಂದ್ರೆ ಅಲ್ಲಿ ಇದು ಹೆಚ್ಚಿರ್ತದೆ, ಬರೋ ರಿಟರ್ನ್ಸ್ ಜಾಸ್ತಿ ಇರ್ತದೆ. ಅದೇನು ಬಡ್ಡಿ ಬರೋದಾಗಲಿ ಅದೇನು ದುಡ್ಡು ಗಳಿಸ್ತಲ್ಲ ಜಾಸ್ತಿ ಇರ್ತದೆ, ಅದರಲ್ಲಿ ಮಾರ್ಕೆಟ್ ರಿಸ್ಕ್ ಇರ್ತದೆ. ಅಂದ್ರೆ ಹೇಳಿದ್ರು ಈ ಸೆನ್ಸೆಕ್ಸ್ ಮಾರ್ಕೆಟ್ ಅಂತೀವಲ್ಲ, ಅದಕ್ಕೆ ಲಿಂಕ್ಡ್ ಇರ್ತದೆ. ಮಾರ್ಕೆಟ್ ಹೆಚ್ಚಾದ್ರೆ ಅದ್ ರೇಟ್ ಹೆಚ್ಚಾಗ್ತದೆ, ಮಾರ್ಕೆಟ್ ಬಿತ್ತು ಅಂದ್ರೆ ರೇಟ್ ಬೀಳ್ತದೆ. ಒಮ್ಮೆ ದಡಕ್ಕಂದ್ ಮಾರ್ಕೆಟ್ ಬಿತ್ತು ಹೋಯ್ತು, ಪೂರನು ಹೋಗ್ಬೋದು ಅಥವಾ ನಾಲ್ಕನೇ ಹೋಗ್ಬೋದು, ಎಂಟನೇ ಹೋಗ್ಬೋದು. ಅಂದ್ರೆ ನಾ ಹೇಳೋ ಉದ್ದೇಶ ಅಂತಂದ್ರೆ ಎಲ್ಲಿ ಹೆಚ್ಚಿಗೆ ಬರ್ತದ ಅಂತ ನಾವ್ ಅಂತೀವಿ, ಹೌದು ಅಲ್ಲಿ ರಿಸ್ಕ್ ಇರೋದ ಅಂದ್ರೆ ಅದು ಪಕ್ಕ ಇರೋದಿಲ್ಲ ಅಂತ. ಹಂಗ ಈ ಹಳ್ಳಿ ಒಳಗ ಆಗ್ಲಿ ದೊಡ್ಡೂರಾಗ್ಲಿ, ಹಳ್ಳಿ ಒಂದು ಊರೇ ಅಂತಿಲ್ಲ, ದೊಡ್ಡೂರಾಗೋದ ಸಮಸ್ಯೆ ಇರ್ಬೋದು. ಎಲ್ಲಿ ಹಿಂಗ ಒಂದು ಸ್ಕೀಮ್ ತೆಗಿತಾರ ನೋಡ್, ಈ ಸ್ಕೀಮ್ ನೋಡ್ ವರ್ಷಕ್ಕೆ ಎರಡು ವರ್ಷಕ್ಕೊಮ್ಮೆ ಬರ್ತಾನೆ ಇರ್ತಾವ. ಹೌದೌದು ಹೌದು, ಮಾಡ್ಕೊನಿ ಅದೇ ಇದು ಒಂದು. ಆಮೇಲೆ ಇನ್ನೊಂದು ಚೈನ್ ಸಿಸ್ಟಮ್ ಅಂತ ಹೇಳಿ ಬರ್ತಿರ್ತಾವ ನೋಡಪ್ಪ. ನನ್ನಲ್ಲಿಂದ ಮೂರ್ ಮಂದಿ ಮಾಡಿದ್ರು ಅಂತಂದ್ರೆ ಅವ್ರಿಗೆ ಅಷ್ಟು ದುಡ್ಡು ಬರ್ತಾವ, ಅವ್ರು ಮೂರ್ ಮಂದಿ ಮಾಡಿದ್ರೆ ಮತ್ತೆ ಡಬಲ್ ಬರ್ತದ, ಹಿಂಗ ಯಾರ್ಯಾರು ಹೆಚ್ಚಿಗೆ ಮಾಡ್ಕೊತ ಹೋಗ್ತಾರ ಆ ಚೈನ್ ಹಿಂದಿನವರಿಗೆಲ್ಲ ಜಾಸ್ತಿ ಜಾಸ್ತಿ ಬರ್ತಾವಂತ. ಅದು ಒಂದು ಬೇರೆ. ಇವೊಂದೇನು ಸ್ಕೀಮ್ ಹೇಳ್ತಾರೆ, ಯಾವುದೇ ಒಂದು ಸ್ಕೀಮ್ ಇರಲಿ, ಒಂದು ಬಾಂಡಿ ಸ್ಕೀಮ್ ಇರ್ಬೋದು, ಯಾವುದೇ ಒಂದು ಸಾಮಾನು ಸ್ಕೀಮ್ ಇರ್ಬೋದು, ರೊಕ್ಕದ ಹೆಚ್ಚಾಗಿ ರೊಕ್ಕದ ಇರ್ತಾವ. ಒಂದ್ ಸಾವಿರ ಕಟ್ರಿ ತಿಂಗಳಿಗೆ, ನೀವು ಒಂದ್ ವರ್ಷ ಆದ್ಮೇಲೆ ನಿಮ್ಗೆ ಮೂರ್ ರಂಗ್ ಬಡ್ಡಿ ಸಿಗ್ತದ, ನಾಲ್ಕ ರಂಗ್ ಬಡ್ಡಿ ಸಿಗ್ತದ ಅಂತ ಹೇಳ್ತಿರ್ತಾರೆ. ನಾವು ಒಂದ್ ವಿಚಾರ ಮಾಡೋಕ್ ಶೋಭಕ್ಕ, ನಮಗ ಬ್ಯಾಂಕಿಲಿಂದ ಎಷ್ಟು ಬಡ್ಡಿ ಸಿಗ್ತದ, ಇವ್ರು ಹೆಚ್ಚಿಗೆ ಬಡ್ಡಿ ಕೊಡ್ತಾರ ಅಂದ್ರೆ ಎಲ್ಲಿಂದ ಕೊಡ್ತಾರ, ಹೆಂಗ್ ಕೊಡ್ತಾರ, ಹೌದಲ್ಲ. ನಾವು ಸರಳ ವಿಚಾರ ಮಾಡಬೇಕು. ಈಗ ಎಲ್ಲೋ ಒಂದ್ ಕಡೆ ನಮ್ಗೆ ರೊಕ್ಕ ಬರ್ಲಿತ್ತದ ಅಂತಂದ್ಮೇಲೆ ಅದ್ ಕರೆಕ್ಟ್ ಅದನ್ನ ಹೆಂಗದ ಅಲ್ಲಪ್ಪ. ಈಗ ವಿಚಾರ ಮಾಡ್ಬೇಕು ಖರೆ, ಯಾರ ಜೋಡಿ ವಿಚಾರ ಮಾಡ್ಬೇಕು, ಆ ಮಾಡೋರ ಜೋಡಿನೇ ವಿಚಾರ ಮಾಡ್ಬೇಕು. ಅಲ್ಲಿ ಏನ್ ಮಾಡೋ ಗುರ್ತೇನೋ, ಅವ್ರು ಹೇಳೋದಿಲ್ಲ. ಈಗ ಇಂತ ಒಂದು ಸ್ಕೀಮ್ ನಡೀತಿರ್ತ ಅಂತ ಇಟ್ಕೊಂಡು ಒಂದ್ ಯಾವ್ದೊಂದು ಅಡ್ರೆಸ್ ಇಟ್ಕೋತಾರ, ಒಂದ್ ಊರಾಗ ಬರ್ತಾರ ಅಥವಾ ದೊಡ್ಡೂರ್ ಇರ್ಲಿ ಒಂದು ಬೋರ್ಡ್ ಹಾಕ್ತಾರ ಅಥವಾ ಬೋರ್ಡ್ ಹಾಕ್ಲಾರ್ದನ್ನು ಕೂಡ್ತಾರ. ನಾವು ಶೋಭಾಕ್ ಹೋಗೋಣ ರಾಜಣ್ಣ ಹೋಗುದು, ರಾಜಣ್ಣ ಹೋಗೋದು ಕಲ್ಲಕ್ ಹೋಗುದು, ಕಲ್ಲಕ್ ಹೋಗಿರೋದು ಮಲ್ಲಪ್ಪ ಹೋಗುದು, ಇದು ಶುರು ಆಗ್ಬಿಡ್ತದ ಗೌಳಿ. ಒಬ್ಬರೇ ಒಬ್ರು ಹೋಗೋದೆ. ಅವ್ರ ಏನ್ ಮಾಡ್ತಾರ ಅಂತಂದ್ರ ಒಂದ್ ಆರ್ ತಿಂಗಳ ವರ್ಷ ಅವ್ರು ಹೇಳಿದ ಪ್ರಕಾರ ಬರಬ್ಬರ್ ಮಾಡ್ತಾರ, ಕೊಟ್ಕೋತ ಹೋಗ್ತಾರ ಬರಬ್ಬರ್. ಅವ್ರ ಹೇಳಿದ ಪ್ರಕಾರ ಮಾತಿ ತಕ್ಕಂಗ ತಿಂಗಳಂದ್ರೆ ತಿಂಗಳಿಗೆ ಕರೆಕ್ಟ್ ಕೊಡ್ತಾರ. ಅವಾಗ ಏನಾಗ್ತದ, ವಿಶ್ವಾಸ ಬಂದಂಗ ಆಗ್ತದ ವಿಶ್ವಾಸ. ಅವಾಗ ಶೋಭಾಕ್ ಏನ್ ಮಾಡ್ತಾಳ, ಒಂದು ಸಾವಿರ ಹಾಕಿದಕ್ಕೆ ಐದ್ ಸಾವಿರ. ಅವಾಗ ಶೋಭಕ್ಕನ ಜೊತೆ ಹಿಂದೆ ಬಳಗಿರ್ತಲ್ಲ, ಹೌದು ಶೋಭಕ್ ಶಾಣೆ ಅಕ್ಕಿ ಹಾಕ್ಯಾಳ ಶೋಭಕ್ ಹಾಕ್ಯಾಳ ಅಂತೇಳಿ ನಿನ್ನಿಂದ ಒಂದ್ ಐದ್ ಹತ್ತು ಮಂದಿ ತಯಾರಾಗ್ತ. ಇದು ಅವ್ರು ಕಾಯ್ತಿರ್ತಾರ ಕರೆಯದ ಏನು, ಇದು ಕಾಯ್ದಾಗ ಏನಾಗುತ್ತೆ ಅಂತಂದ್ರೆ ಯಾವಾಗ ಇದು ಜಮಾ ಆಗ್ತ ನೋಡು, ಒಂದ್ ರಾತ್ರಿ ಎಲ್ಲ ಮುಚ್ಕೊಂಡು ಹೋಗ್ಬಿಡ್ತಾರ, ಅತಾಪತ ಏನು ಇರುತ್ತಿಲ್ಲ. ಅವಾಗ ಜನ ಏನ್ ಮಾಡ್ತಾರ, ಪೊಲೀಸ್ ಸ್ಟೇಷನ್ ಹೋಗ್ತಾರೆ, ಪೊಲೀಸ್ ಸ್ಟೇಷನ್ ಅಂತ ಕಂಪ್ಲೇಂಟ್ ಕೊಟ್ರೆ ನಮ್ ರೊಕ್ಕ ವಾಪಸ್ ಕೊಡ್ರಿ. ಅಲ್ಲಿ ಪೊಲೀಸರು ಏನ್ ಮಾಡ್ಬೇಕು, ಹೌದು ಕಾನೂನು ಪ್ರಕಾರ ಅವರು ಕೇಸ್ ರಿಜಿಸ್ಟರ್ ಮಾಡ್ತಾರ, ಅದನ್ನ ಇನ್ವೆಸ್ಟಿಗೇಟ್ ಮಾಡ್ಬೇಕು, ಅದು ಮಾಡ್ತಾರ. ನಾನು ಅದನ್ನ ಶೋಭಕ್ಕ ಎಲ್ಲಾ ಆದ್ಮೇಲೆ ನಾವು ಪೊಲೀಸ್ ಸ್ಟೇಷನ್ ಹೋಗೋ ಬದ್ಲಿ ನಾ ರೊಕ್ಕ ಹಾಕ ಮುಂದೆ ನೋಡ್ರಿ ನಮ್ಮ ಊರ ಈಗ ಒಂದು ಸ್ಕೀಮ್ ನಡೆದ, ಇವ್ರು ಹಿಂಗ ಮಾಡ್ಲಿತ್ತಾರ, ಇದ್ರ ದುಡ್ಡು ಹಾಕ್ಬೇಕಾ ಹೆಂಗ ಕೇಳ್ರಿ ಅಂತ ಅನ್ಬೇಕು. ಅವಾಗ ಪೊಲೀಸರು ಅವ್ರಿಗೆ ಹೋಗಿ ಕೇಳ್ತಾರ, ಹೌದಲ್ಲ ಅವರು ಹೊರಗೆ ಬರ್ತದ. ಅವರು ನಮಗೆ ಹೇಳಿದಂಗ ಸಾರ್ವಜನಿಕರು ಹೇಳಿದಂಗ ಪೊಲೀಸರು ಹೇಳಿಕ್ ಆಗ್ತೀನಿ, ಆಗಂಗಿಲ್ಲ ಅಲ್ಲಿ ಏನಿದ್ದು ಕರೆ ಹೇಳ್ಬೇಕಾಗ್ತದಲ್ಲ, ಹೌದಲ್ಲ. ಈ ಕೆಲಸ ನಾವು ಮಾಡ್ಬೇಕು. ನಾ ಬಹಳ ಸಲ ಪೇಪರ್ ನಾಗ ಓದ್ತೀನಿ ಏನಂತಂದ್ರ ಎಲ್ಲ ಆದ್ಮೇಲೆ ಎಲ್ಲರೂ ಪೊಲೀಸ್ ಹೋಗ್ಬಿಡು, ಹೌದೌದು ನಮ್ಗೆ ಅನ್ಯಾಯ ಆಗಿದ್ರಿ, ನಮ್ ಮೋಸ ಆಗಿದ್ರಿ, ಇಷ್ಟು ರೊಕ್ಕ ಹಾಕಿನಿ, 50 ಲಕ್ಷ ಹಾಕಿನಿ, 10 ಸಾವಿರ ಹಾಕಿನಿ, ಲಕ್ಷ ಗಟ್ಟಲೆ ಹಾಕಿದ್ರಿ ಅಲ್ಲ ಎಲ್ಲ ಆದ್ಮೇಲೆ ಹೇಳಕ್ಕಿಂತ ಹಾಕ ಮುಂದೆ ಯಾರಿಗಾರ ಕೇಳಿರಿ, ಅದೇ ಬಂದ ನೋಡು ಪ್ರಾಬ್ಲಮ್. ಈಗ ಅದಕ್ಕ ನೀನ್ ಈಗ ಹಾಕೋದಕ್ಕಿಂತ ಮೊದಲು ಕೇಳಿದ್ದೀಯಲ್ಲ, ಇದನ್ನ ನಾವು ಎನ್ಕ್ವೈರಿ ಮಾಡ್ಬೇಕು. ಒಂದ್ ನಾಲ್ಕು ಮಂದಿ ಕಲ್ತ್ ಪೊಲೀಸ್ ಸ್ಟೇಷನ್ ಕುಕ್ಕೋದು, ಹೌದು ಕೇಳೋದು, ನೋಡ್ರಿ ಸಾಹೇಬ್ರ ಹಿಂಗ್ ನಡೆದ ನಮ್ಮೂರೊಳಗ ಮತ್ತಿದ್ ಹೆಂಗಂತೀರಿ ಅಂತಂದ್ರೆ ಅವ್ರು ಎನ್ಕ್ವೈರಿ ಮಾಡಿ ಹೇಳ್ತಾರ, ಸ್ವಲ್ಪ ದಿನ ತಡಿಬೇಕಷ್ಟೇ, ತಡಿ ಅವಸರ ಮಾಡ್ಕೋಬಾರ್ದು. ಅದಕ್ಕೆ ಸೇಫ್ ಅಂತಂದ್ರೆ ಬ್ಯಾಂಕ್ನಾಗ ಇಡೋದು ಖರೆಯಪ್ಪ, ಅದು ಇದು ಮಾಡೋದಕ್ಕಿಂತ ಬ್ಯಾಂಕ್ ಅಂತೂ ಬೇಕಾದಷ್ಟು ಅದವಲ್ಲಪ್ಪ. ಸರ್ಕಾರ ಬ್ಯಾಂಕ್ ಅದ ಅಂದ್ರೆ ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್, ಹೌದು ಪಬ್ಲಿಕ್ ಅಂಡರ್ ಸೆಕ್ಯೂರಿಟಿ ನಾವು, ಹೌದು ಇಂತಹ ಬ್ಯಾಂಕ್ನ ದುಡ್ಡು ಇಟ್ರೆ ಪೋಸ್ಟ್ ಆಫೀಸ್ ಅದ, ಖರೆಯ ಪೋಸ್ಟ್ ಆಫೀಸ್ ದುಡ್ಡು ಇಟ್ರೆ ಸರ್ಕಾರದ ಸಂಸ್ಥೆ ಅದ, ಖರೆ ಎಲ್ಲಿ ಹೋಗಂಗಿಲ್ಲ ಗವರ್ಮೆಂಟ್ ಡಿಪಾರ್ಟ್ಮೆಂಟ್, ಹೌದು ನಮ್ಗೆ ಯಾವಾಗ ಬೇಕು ರೊಕ್ಕನು ಇರ್ತಾವ, ರೊಕ್ಕ ಇರ್ತಾನೆ ಯಾವಾಗ ಬೇಕು ಅವಾಗ ತಗೊಳ್ಬಹುದು. ಖರೆಯದ ಆಮೇಲೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತದವ, ಇಂತ ಸಾಕಷ್ಟು ಸ್ಕೀಮ್ಗಳದಾವ, ಅದನ್ನ ನಾವು ತಿಳ್ಕೊಂಡು ಎಲ್ಲಿ ನಮಗ್ ಸೇಫ್ ಅನಿಸ್ತದ, ಎಲ್ಲಿ ನಮಗ್ ಸುರಕ್ಷಿತ ಅನಿಸ್ತದ, ಅಲ್ಲೊಂದ್ 10 ರೂಪಾಯಿ ಕಡಿಮೆ ಬರೋದ. ಗಂಟೆ ಹೋಯ್ತಂದ್ರೆ ಏನ್ ಮಾಡಿದ್ರಿ ಬಡ್ಡಿ ಆಸೆಗೆ, ಹಾ ಹಂಗೆ ಆಗ್ತದ ಮತ್ತ ಬಡ್ಡಿ ಆಸೆಗೆ ಗಂಟು ಕಳ್ಕೊಂಡ್ರ ಅಂತ ಅಂತಾರಲ್ಲ ಮತ್ತ ನೋಡಿನಿ ಅದು ಇವತ್ ಬಂದ್ರೆ ಹೌದು ಅದು ಯಾವ ಕಾಲಕ್ಕೂ ಅದಪ್ಪ, ಅದು ಯಾವ ಕಾಲಕ್ಕೂ ಅಂತಾರ ಬಡ್ಡಿ ಆಸೆಗೆ ಗಂಟು ಕಳ್ಕೊಂಡ್ರು ನಿನಗೆ ಶಾಲೆ ಅಂತಾನ, ಹೌದು ಖರೆ ಹೌದು. ಅದ್ರೊಳಗ ಎಷ್ಟ್ ಅರ್ಥ ಗರ್ಭಿತದ ಶೋಭಕ್ಕೆ ಮಾತು, ಖರೇನೇ ಅದಪ್ಪ. ಖರೆ, ಯಾಕಂದ್ರೆ ಸಾಕಷ್ಟು ಮೆಹನತ್ ಮಾಡಿ ದುಡದ ಹಣ ಇರ್ತದ ಅದು. ಎಕಡೆ ಹೋದವು ಅಂತಂದ್ರ ಎದಿ ಹೊಡ್ಕೊಂಡು ಸಾಯ್ತಾವ್ ನಮ್ಮ ಮಂದಿ. ಬಹಳ ಮಂದಿ ಹೇಳಿದ್ರು ಮಗಳು ಲಗ್ನಕ್ಕ ಅಂತ ಇಟ್ಟಿದ್ರಿ. ಹೌದು, 2 ಲಕ್ಷ, 2 ಲಕ್ಷ ಹೋಗಿ 2 ಲಕ್ಷ 50 ಸಾವಿರ ಆಗ್ತದ ಹಾಕಿದ್ರಿ. ಹಂಗೆ ಆಗ್ತದ. ಹಳ್ಳಿ ಊರಾಗಿನ ಮಂದಿ ರೊಕ್ಕನೇ ಬಹಳ ನೋಡಿರಂಗಿಲ್ಲ. ಒಮ್ಮೆ ಬರ್ತಾವ ಈ ಸಂದ ಕೂಡಲೇ ಒಂದ್ ದೊಡ್ಡ ಕೆಲಸ ಆಗ್ತದಲ್ಲ ಅನ್ನೋದೊಂದ್ ಇರ್ತದ ಅವರಿಗೆ ಆಶೆ. ಅನಂತರ ಆಶೆ ದುಃಖಕ್ಕೆ ಕಾರಣ ಅನ್ನೋದ್ ಹೇಳದ. ನಾನುಡಿನ ಹಿರಿಯರು ಸುಮ್ ಮಾಡಿಲ್ಲ, ಅವರು ಅನುಭವಿಸೇ ಮಾಡ್ಯಾರ. ಅವರೆಲ್ಲ ಅನುಭವಿಸಿ ಅವ್ರ ಕೈ ಸುಟ್ಟುಕೊಂಡು ಮೈ ಸುಟ್ಟುಕೊಂಡೇ ಮಾಡ್ಯಾರ. ಹೌದು, ಕರೆ. ಆದ್ರ ನಾವ್ ಮತ್ತೊಬ್ರಿಗೆ ಅಂದು ತೋರಿಸ್ತೀವಿ. ನಮ್ ಪಾಳಿ ಬಂದಾಗ ಅದನ್ನ ವಿಚಾರ ಮಾಡಂಗಿಲ್ಲ ನಾವು. ಅದನ್ನ ಆಗಲೇ ಯಾಮಾರಿಸ್ತಾರ ಅಂದ್ರ ಖರೇನೇ ಅದು. ಆ ಒಂದ್ ಇದರಿಂದ ಹೋಗ್ಬಿಡ್ತೀವಿ. ಹೌದು ಹೌದು. ಅದಕ್ಕ ಇಂಥದ್ರ ಮಾತಾಡೋದು ರುಚಿ ರುಚಿ ಮಾತಾಡಿರ್ತಾರಪ್ಪ. ಮಾತಾಡಿದ್ರ ಹೊಟ್ಟೆನ ಹಳ್ಳ ಕರಗಬೇಕಂತಾರಲ್ಲ, ಹಂಗ ಮಾತಾಡಿರ್ತಾರ ಅವರು. ಆಸೆ ಹುಟ್ಟಿಸಿರ್ತಾರ ಅವರು. ಅವ್ರ ಹೊಟ್ಟೆಗೆ 108 ಹಳ್ಳ ಇಟ್ಕೊಂಡಿರ್ತಾರೆ. ಇವ್ರು ಇಟ್ಕೊಂಡಿರ್ತಾರ, ನಮ್ಮ ಹೊಟ್ಟೆಗಿನ ಹಳ್ಳ ಕರಗಿಸಿರ್ತಾರ ಅಷ್ಟೇ ಅವ್ರು. ಅವ್ರು ಹಳ್ಳದ್ರೆ ನಮ್ಮ ಹಳ್ಳ ಕರಗಿಸಿ ನಮ್ಗೆ ಯಾಮಾರಿ ಹೋಗ್ಬಿಡ್ತಾರೆ. ಹೋಗ್ತಾರ ಅವ್ರು. ಅದಕ್ಕೆ ಇಂತ ಯಾವಾಗ್ನೂ ಮಾಡ್ಬೇಡ ಶೋಭಕ. ಹೌದಲ್ಲ, ಹಾಗಾದ್ರೆ ತಿಳ್ಕೊಂಡು ನಾವು ಕ್ರಮ ಕೈಗೊಂಡ್ರ ನೋಡು ಚಿಂತೆ ಆಗೋದಿಲ್ಲ. ನಮ್ಮ ರೊಕ್ಕ ನಮ್ ಕೆಲ್ಸಕ್ಕೆ ಬರ್ತದೆ. ಖರೆ ಅದ. ಈ ವಿಷಯದ ಬಗ್ಗೆ ನೀವ್ ಒಂದ್ ಸ್ವಲ್ಪ ಮತ್ತೆ ಪೊಲೀಸ್ ಅಂತಂದಲ್ಲಪ್ಪ, ಅದ್ರ ಬಗ್ಗೆ ಕೇಳ್ಕೊಂಡಿರು. ಆಯ್ತು. ನಮ್ಮ ಹೆಣ್ಮಕ್ಳು ಏನಿರ್ತಾವ ಹಳ್ಳಿ ಹೆಣ್ಮಕ್ಳು, ಅವ್ ನಾ ಹೇಳಿದ ಕೂಡಲೇ ಪಟ್ಟ ಅಂತ ಒಪ್ಪಗೊಳ್ಳಂಗಿಲ್ಲ. ಈಸ್ ರೊಕ್ಕ ಬರ್ತಾವ ಅಂದ್ರೆ ಏನೋ ಬ್ಯಾಡ ಅಂತಾಳೆ, ಯಾಕೋ ಇಕ್ಕಿ ಅಂತ ಅನ್ನಂಗ ಆಗ್ತದ ಅವ್ರಿಗೆ. ಅದಕ್ಕ ನಂಬಿಕೆ ಅದ ಇಲ್ಲ ಅಂತ ಅನ್ನಂಗಿಲ್ಲ. ಆದ್ರೂ ಒಂದ್ ಮಾತು ಕೇಳದೆ ಅಂತಂದ್ರ ಬರೋಬರಿ ಆಗ್ತದ ನೋಡಲ್ಲಿ. ಮತ್ ಎಲ್ಲಾನು ಹಂಗೆ ಇರ್ತಾವ ಅಂತ ಹೇಳಿ ಅದಕ್ಕೆ ಹೇಳೋದು ನೀ ಕೇಳ್ಕೊಂಡ್ಬಂದ್ಬಿಡೋದು. ಯಾವಾಗ ಹೆಂಗ ಅಂತ ಹೆಂಗ್ ಗುರ್ತಾವ ಗೊತ್ತಾಗಂಗಿಲ್ಲ. ನಾನು ಕೇಳಿ ಹೇಳ್ತೀನಿ, ನೀ ಏನ್ ಚಿಂತೆ ಮಾಡ್ಬೇಡ. ಆಯ್ತಪ್ಪ, ಹಂಗಾರ ಬರ್ಲಂಗಾದ್ರ. ಆಯ್ತು, ಹೋಗ್ಬಾ ಹಂಗಾರ. ಇದುವರೆಗೆ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನ ಕೇಳಿದ್ರಿ. ಈಗ ಮಾಶಾಳದ ಮಲ್ಲಪ್ಪ ದಾಗೋಡಿ ಹಾಗೂ ಸಂಗಡಿಗರಿಂದ ಮೈಲಾರಲಿಂಗ ಪದಗಳನ್ನು ಕೇಳೋಣ. ಗಂಗಾ ಮಾಡಮನೋ ಮೈಲಾರ ದೇವಾ, ಹಂಗಾರ ಗಿಂಡಿ ಬದಲಾದ ಹಿಂದಾಳ ಗಂಗಾ. ಮಹಿಳಾ ಸೋಲಿಯಲ್ಲಿ ಪಲ್ಲಕ್ಕಿಯಲ್ಲಿ ಕುತ್ತು ನಕ್ಕು ನಾನು ಗಿರಿ ಮಲ್ಲಯ್ಯನು ನಾಮ ಪಾಡಿದವ.